ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯೂ ಆಗದು ನಿರಾಸರೇ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನತೆಗಾಗಿ ಜಾರಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪಾಮ್ ಎಣ್ಣೆ ಗಿಡಗಳ ಬೇಸಾಯ ಕುರಿತು ಬೆಳಗಾವಿದ ಶ್ಯಾಮರಾವ್ ವಸಂತ್ ಚೌಗುಲೆ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ಶ್ಯಾಮ್ ಚೌಗುಲೆ ಅವರಿದ್ದಾರೆ. ಇವರು ಪಾಮ್ ಆಯಿಲ್ ಇದೆಯಲ್ಲ, ಇತ್ತೀಚೆಗೆ ಕೇಂದ್ರ ಸರ್ಕಾರ ಅದರಲ್ಲಿ ಕೂಡ ಆತ್ಮನಿರ್ಭರತೆ ಬರಬೇಕು ನಮಗೆ, ಈ ತಿನ್ನುವ ಖಾದ್ಯ ತೈಲ ನಮಗೆ ಪ್ಯೂರ್ ಆಗಿ ಸಿಗಬೇಕು, ಸ್ವಚ್ಛವಾಗಿ ಸಿಗಬೇಕು, ನಮ್ಮಲ್ಲಿ ಬೆಳೆದು ನಾವೇ ತಯಾರು ಮಾಡಿ ನಮ್ಮ ಜನಗಳಿಗೆ ಕೊಡಬೇಕು ಅನ್ನುವಂಥ ನಿಟ್ಟಿನೊಳಗೆ ಈ ಪಾಮ್ ಆಯಿಲ್ ಗಿಡಗಳನ್ನು ಬೆಳೆಸಿ ಅದರಿಂದ ಬಂದಂಥ ಎಣ್ಣೆಯನ್ನು ತೆಗೆದು ಈ ರೀತಿ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ನಿಟ್ಟಿನೊಳಗೆ ಹೇಳಿತ್ತು. ಹಾಗಾಗಿ ಕೇಂದ್ರ ಸರ್ಕಾರ ಇದನ್ನು ಅನೇಕ ಕಂಪನಿಗಳ ಮೂಲಕ ರೈತರಿಗೆ ಸಸಿಗಳನ್ನು ವಿತರಿಸಿ ತಾಂತ್ರಿಕ ಮಾಹಿತಿಯನ್ನು ಕೊಟ್ಟು ಬೆಳೆಸಿ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಮಾಡುತ್ತೆ. ಇಲ್ಲಿ ಕೃಷಿ ಇಲಾಖೆ ಸಬ್ಸಿಡಿ ಅನ್ನುವಂಥದ್ದು ಅಥವಾ ಟೆಕ್ನಿಕಲಿ ಏನಾದರೂ ತಾಂತ್ರಿಕ ಮಾಹಿತಿ ಬೇಕಾದರೂ ಕೂಡ ತೋಟಗಾರಿಕೆ ಇಲಾಖೆ ಕೊಡುತ್ತೆ. ಈಗ ಕಂಪನಿಯಿಂದ ಶ್ಯಾಮ್ ಚೌಗುಲೆ ಅವರು ಏನೆಲ್ಲ ಮಾಡ್ತಾರೆ, ಸಸಿಗಳನ್ನು ಕೊಡುವಂಥದ್ದು ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ. ನಮಸ್ಕಾರ ಶ್ಯಾಮ್ ಚೌಗುಲೆ ಅವರೇ. ನಮಸ್ಕಾರ. ಈಗ ಪಾಮ್ ಆಯಿಲ್ ಸಸಿಗಳನ್ನು ನೀವು ರೈತರಿಗೆ ಕೊಡ್ತಾ ಇರ್ತೀರಿ? ಹೌದು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಇದು ಬೆಳಗಾವ್ ಡಿಸ್ಟಿಕ್ ಒಳಗೆ ರೀ 2005 ಇದು ಪ್ರಾಜೆಕ್ಟ್ ಚಾಲು ಐತೆ ರೀ. ನಾ ಮೊದಲು ಗೋದ್ರೇಜ್ದಾಗ ಇದ್ದೀವಿ ರೀ, ಈಗ 3F ಆಯಿಲ್ ಪಂಪ್ದಾಗ ಕೆಲಸ ಮಾಡಾಕತ್ತಿದ್ದೆ. 2005 ಇಲ್ಲಿ ನಮ್ಮ ನಮ್ಮ ಸರ್ವಿಸ್ ಚಾಲು ಐತೆ ರೀ. ನಾ ರೈತರಿಗೆ ಗಿಡ ಕೊಡೋದು, ಅದು ಟೆಕ್ನಿಕಲ್ ಗೈಡೆನ್ಸ್ ಮತ್ತು ಅವ್ರದ್ದು ಫ್ರೂಟ್ ಆಯಿಲ್ ಪಂಪ್ ಫ್ರೂಟ್ ಬಂದಿದ್ದ ನಾವು ಕಲೆಕ್ಷನ್ ಮಾಡಿಕೊಂಡು ನಮ್ಮ ಫ್ಯಾಕ್ಟ್ರಿ ಮಟ್ಟ ತಗೊಂಡೋಗ್ತೀವಿ ರೀ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯೊಳಗೆ ಈ ಬೆಳೆಯನ್ನು ಬೆಳಿಲಿಕ್ಕೆ ಹೇಗೆ ಅವಕಾಶ ಇದೆ ಮತ್ತು ಸಾಧ್ಯತೆ ಇದೆ? ಉತ್ತರ ಕನ್ನಡ ಒಳಗೆ ಇಲ್ಲಿ ಜಾಸ್ತಿ ಫಲೋತ್ಪಾದಕ ಜಮೀನು ಅನುಕೂಲ ಐತ್ರಿ. ಆಮೇಲೆ ಇಲ್ಲಿಂದ ನಮ್ಮ ಕ್ಲೈಮೇಟ್ ರೀ ಅದು ಒಳ್ಳೆ ಐತ್ರಿ. ಅತರಿಸಲಾಗನ ಇಲ್ಲಿ ಪಾಮ್ ಆಯಿಲ್ ಬೆಳೆಸಬಹುದು ರೀ. ಯಾವುದೇ ತಾಲೂಕಲ್ಲಿ ಬೆಳೆಸಬಹುದು? ಹೌದು ರೀ. ಇದಕ್ಕೆ ಏನು ಟೆಂಪರೇಚರ್ ಮತ್ತು ಯಾವುದು ಜಮೀನ್ದ ಏನು ಸಂಬಂಧ ಇಲ್ರಿ. 1 ಮೀಟರ್ ಮಣ್ಣು ಇದ್ದಿದ್ದ ಜಮೀನು ಬೇಕ್ರಿ, ಕೆಂಪು ಇರಲಿ, ಹಸಾರ ಇರಲಿ, ಕಪ್ಪು ಇರಲಿ, 1 ಮೀಟರ್ ಮಣ್ಣು ಇದ್ದಂಗ ಜಮೀನ್ಗೆ ಈ ಬೆಳೆ ಬೆಳೆಸಬಹುದ್ರಿ. ಹೌದಲ್ಲ, ಕಡಿಮೆ ಮಳೆ ಆಗುವಂತ ಪ್ರದೇಶದಲ್ಲಿ ಬೆಳೆಸಬಹುದು. ಕಡಿಮೆ ಮಳೆ ಅದನ್ನು ಬೆಳೆಸಬಹುದ್ರಿ. ಇದಕ್ಕೆ ನೀರು ಬೇಕ್ರಿ, ಕರೆ ನೀರಾವರಿ ಬೇಕೇ ಬೇಕ್ರಿ. ಒಂದ್ಸಲ ಪ್ಲಾಂಟೇಶನ್ ಆದ ಬಳಿಕ ಕಡಿಮೆ ಅಂದ್ರೆ 30 ವರ್ಷ ಮಟ ಇದು ಹಣ್ಣು ಬರ್ತೈತ್ರಿ, ಇಳುವರು ಬರ್ತೈತ್ರಿ. ಬಿಸಿಲು ಒಳಗೆ ನೀರು ಬೇಕೇ ಬೇಕ್ರಿ. 1 ಎಕರೆಗೆ ಎಷ್ಟು ಸಸಿ ಕೂಡ್ತಾವ? 1 ಎಕರೆಗೆ 57 ಗಿಡ ಕುಂಡಿರ್ತಾವ. ಅದು 9 ಮೀಟರ್, 9x9x9 ಹಿಂಗ ಟ್ರಯಾಂಗುಲರ್ ಸಿಸ್ಟಮ್. 1 ಎಕರೆಗೆ 57 ಗಿಡ ಕುಂಡಿರ್ತೈತ್ರಿ, ಪ್ಲಾಂಟೇಶನ್ ಆಗ್ತೈತ್ರಿ. ಈಗ ನೀವು ಸಸಿಗಳನ್ನ ನೀವೇ ಕೊಡ್ತೀರಿ ಕಂಪನಿಯಿಂದ? ಹೌದ್ರಿ, ಕಂಪನಿ ವತಿಯಿಂದ ನಾವು ರೈತರ ಹೊಲ ಮಟ್ಟ ನಾವು ಕೊಡ್ತೀವಿ ರೀ. ಬರೀ ಅದು ಟ್ರಾನ್ಸ್ಪೋರ್ಟೇಶನ್ ಅಷ್ಟೇ ರೈತರು ಕೊಡ್ತಾರೆ. ಅದು 202 ರೂಪಾಯಿ ಆ ಸಸಿದ ರೇಟ್ ಐತ್ರಿ. ಅದು ಸಬ್ಸಿಡಿ ಒಳಗೆ ರೈತರಿಗೆ ಕೊಡ್ತೀವಿ. ಸಬ್ಸಿಡಿ ಎಷ್ಟು ಸಿಗುತ್ತೆ ಅದಕ್ಕೆ? ಇದಕ್ಕೆ ಒಂದ್ ಹೆಕ್ಟೇರ್ಗೆ ಎರಡೂವರೆ ಎಕರೆಗ ಸಸಿಗೋಸ್ಕರ 29,000 ರೂಪಾಯಿ ರೈತರಿಗೆ ಸಬ್ಸಿಡಿ ಸಿಗ್ತಿದ್ರೆ. ಒಂದ್ ಹೆಕ್ಟೇರಿಗೆ 3 ವರ್ಷ ಗೊಬ್ಬರ ಕೊಡ್ತೇವೆ ಕಂಪನಿಯಿಂದ ಅಲ್ರಿ, ಅದು ಗವರ್ಮೆಂಟ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಸಬ್ಸಿಡಿ ಒಳಗೆ ಸಿಗ್ತೈತ್ರಿ. ಮತ್ತೆ ಗುಂಡಿ ತೋಡಕ ಅದಕ್ಕೆಲ್ಲ ಇದು ರೈತರು ಮಾಡಬೇಕ್ರಿ. ಅದಕ್ಕೆ 2x2x2 ತಗ್ಗಬೇಕ್ರಿ. ಆಮೇಲೆ ನಾಟಿ ಮಾಡೋದು 3 ವರ್ಷ ನಂತರ ಇದಕ್ಕೆ ಹಣ್ಣು ಚಾಲು ಆಗ್ತೈತ್ರಿ. 30 ವರ್ಷ ಮಟ 12 ತಿಂಗಳ, ವರ್ಷಕ್ಕೆ 24 ಸಲ ಇದು ಹಾರ್ವೆಸ್ಟಿಂಗ್ ಆಗ್ತೈತ್ರಿ. ತಿಂಗಳ 2 ಸಲ ನಮ್ ಕಲೆಕ್ಷನ್ ಸೆಂಟರ್ ಮಟ ರೈತರು ಅಲ್ಲಿ ಕೊಡ್ತಾರೆ, ಅಲ್ಲೇ ತೂಕ ಮಾಡಿ ಅವರ ಮಂತ್ಲಿ ಪೇಮೆಂಟ್ ಮಾಡ್ತೇವ್ರ ಆನ್ಲೈನ್ ಪೇಮೆಂಟ್. ಕಲೆಕ್ಷನ್ ಸೆಂಟರ್ ಅಲ್ಲದೆ ತಾಲೂಕು ಮಟ್ಟದಲ್ಲಿ ಇರ್ತಾವ ಇಲ್ರಿ? ಈಗ ಒಂದು ಹಳ್ಳಿ ಐತ್ರಿ, ಅಲ್ಲೇ ಒಂದು 4-5 ಪ್ಲಾಟ್ 10 ಪ್ಲಾಟ್ ಇದ್ರೆ ಸರೌಂಡಿಂಗ್ ಒಂದು 5 ಕಿಲೋಮೀಟರ್ ಏರಿಯಾ ಒಳಗೆ ಸದ್ಯ ಕಲೆಕ್ಷನ್ ಸೆಂಟರ್ ಇಲ್ಲ. ನಾ ರೈತರ ತೋಟದಾಗ ಇಲ್ಲಾಂದ್ರೆ ಊರ ಒಳಗೆ ಹೋಗಿ ಅದು ಕಲೆಕ್ಷನ್ ಮಾಡ್ತೀವಿ. ಅಲ್ಲಿ ತಳಿ ಇದಾವ ಪಾಮ್ ಆಯಿಲ್ ಅಲ್ಲಿ? ಪಾಮ್ ಆಯಿಲ್ ಅಲ್ಲಿ ಹ್ಮ್ ಟೆನೇರ ಅಂತ ಒಂದು ತಳಿ ಐತ್ರಿ, ಹೈಬ್ರಿಡ್ ತಳಿ ಐತ್ರಿ. ಎಷ್ಟು ಬರ್ತದ ಇಳುವರಿ ಚೆನ್ನಾಗಿ ಕೊಡುತ್ತ? ಒಂದು ವರ್ಷಕ್ರಿ ಒಂದು ಗಿಡ ಕಡಿಮೆ ಅಂದ್ರೆ ಒಂದು 300-350 ಕೆಜಿ ವರ್ಷಕ್ಕೆ ಇಳುವರಿ ಬರ್ತೈತಿ. ಒಂದು ಗಿಡ ಒಂದು ಗಿಡಕ್ರಿ ಅಷ್ಟು ಕೆಪಾಸಿಟಿ ಐತ್ರಿ ಅಲ್ಲ ಗಿಡಕ್ಕೆ ದೊಡ್ಡದಾದಂಗಿಲ್ಲ ಒಂದ್ ಸ್ವಲ್ಪ ಅಲ್ಲ. ಹೌದ್ರಿ, ಒಂದು 6ನೇ ವರ್ಷದಿಂದ ಅಷ್ಟು ಇಳುವರಿ ಕೊಡ. ಹೌದ್ರಿ, 30 ವರ್ಷ ಮಟ ಅಷ್ಟು ಸಿಗ್ತೈತ್ರಿ. ಹಂಗಾದ್ರೆ ನೀವು ಮರಳಿ ಕೊಂಡ್ಕೊಳ್ತಿರಲ್ಲ, ಯಾವ ರೇಟ್ ಅಲ್ಲಿ? ಫಿಕ್ಸ್ ರೇಟ್ ಐತ್ರಿ. ಕಚ್ಚಾ ಎಣ್ಣೆ ಇರ್ತಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲ್ರಿ, ಕಚ್ಚಾ ಎಣ್ಣೆದ 12% ಈ ಹಣ್ಣಿಗೆ ರೇಟ್ ಸಿಗ್ತದ್ರಿ. ಒಂದೇ ಇಂಥ ಬೆಳೆ ಐತ್ರಿ, ಅದು ಫಿಕ್ಸ್ ರೇಟ್ ಇದ್ದೈತ್ರಿ. ಮತ್ತೆ ಇದು ಗವರ್ಮೆಂಟ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಐತ್ರಿ. ಈಗ ಮಿನಿಮಮ್ ಸಪೋರ್ಟ್ ಪ್ರೈಸ್ 12,000 ಇತ್ರಿ ಮೊದಲ, ಈಗ 17,000 ಮಟ ರೇಟ್ ಹೋಗಿದ್ರಿ. ಒಂದು ಕ್ವಿಂಟಲ್ ಒಂದ್ ಟನ್ಗೆ ಈಗ ಸದ್ಯ 15,000 ಐತ್ರಿ. ಎಷ್ಟು ಟನ್ ಬೆಳಿಬಹುದು ಒಂದ್ ಎಕರೆಗೆ? ಒಂದ್ ಎಕರೆಗೆ ಕಡಿಮೆ ಅಂದ್ರೆ 10-18 ಟನ್ ಮಟ ಬೆಳೆಸಬಹುದು. ಹಂಗಾದ್ರೆ ಮಧ್ಯೆ ಜಾಗ ಇರುತ್ತೆ 9 ಮೀಟರ್. ಹೌದ್ರಿ, 3 ವರ್ಷ ಮಟ ಅಂತರ ಬೆಳೆ ಮಾಡಬಹುದ್ರಿ. 3 ವರ್ಷ ನಂತರ ಅಂತರ ಬೆಳೆ ಬಂದ್ ಮಾಡಬೇಕ್ರಿ. ಆಮೇಲೆ 10 ವರ್ಷದಿಂದ ಸೆಡ್ ಒಳಗೆ ಯಾವ ಬರ್ತೈತ್ರಿ, ಯಾವ್ದು ಮಸಾಲೆ ಪೀಕ್ ಇರ್ತಿತ್ತಲ್ಲ ಅದು ಬೆಳೆಸಬಹುದ್ರಿ. ಕರಿಮೆಣಸ ಕೋಕ್ ಅಂತ ಸೆಡ್ ಒಳಗೆ ಬರುವಂತ ಬೆಳೆ ಬೆಳೆಸಬಹುದ್ರಿ. ಅದ್ರಲ್ಲ ನೆರಳಿನಲ್ಲಿ ಬೆಳೆಯುವಂತ ಯಾವ್ದೇ ಬೆಳೆಯನ್ನ ಬೆಳಿಬಹುದು. ಹೌದು ಸರ್. ತರಕಾರಿ ಆಗ್ಬೋದು ಅಥವಾ ಹಣ್ಣಿನ ಬೆಳೆ ಆಗ್ಬೋದು, ಬೇಕಾದ್ರೆ ಬಂದ್ರೆ ಅಷ್ಟು ಅವನ್ನು ಕೂಡ ಹಾಕ್ಬೋದು. ಇಲ್ರಿ ಸರ್, ಅದು ಸೆಡ್ ಅಂದ್ರೆ ಮಸಾಲೆ ಕೋಕ ಇಷ್ಟ ರೀ. ಯಾಕಂದ್ರೆ ಅದ್ರ ಒಳಗ ಪ್ರತಿ ವರ್ಷ ನೆಗಲ ಹೊಡಿಬಾರ್ದು, ಯಾಕಂದ್ರೆ ಬೇರ್ ಮೇಲೆ ಇರ್ತೈತ್ರಿ, ಅದು ಕಟ್ ಮಾಡಬಾರ್ದು. ಅದ್ರ ಸಲಾಗ ಒಂದ ಟೈಮ್ ನಾ ಪ್ಲಾಂಟೇಶನ್ ಮಾಡಿದಂದ್ರೆ ಅದು ಒಂದು 10-20 ವರ್ಷ ಯಾವ ಬೆಳೆ ಬರ್ತಿತ್ತಲ್ಲ ಆ ಬೆಳೆಸಬಹುದು. ಮಧ್ಯೆ ಬೆಳೆಯೋದು ಒಂದ್ ಸ್ವಲ್ಪ ಕಷ್ಟನೇ. ಯಾಕಂದ್ರೆ ಇದಕ್ಕೆ ಚಲೋ ಇನ್ಕಮ್ ಬಂದ್ರೆ ನಡಕ್ ಮಾಡೋದ್ ಅವಶ್ಯಕತೆನೇ ಇಲ್ರಿ. ಮತ್ತೆ ವರ್ಷ ವರ್ಷ ಇನ್ಕಮ್ ಹೆಚ್ಚಾಕೊಂತ ಹೋಗೋದು ಹಂಗೇನಾಗತ್ತ? ಹೌದ್ರಿ, ರೇಟ್ ಮೇಲೆ ಐತ್ರಿ. ಯಾಕಂದ್ರೆ ಇದು ಲಿಮಿಟ್ 1 ಎಕರೆಕ್ರಿ, 10-18 ಟನ್ ಮಟ ನಾ ತೆಗಿಬಹುದ್ರಿ. ಎವರೇಜ್ ಒಂದ್ 12 ಟನ್ ಎವರೇಜ್ ಬಂದ್ರೆ ರೇಟ್ ಹೆಚ್ಚಾಕೊಂತ ಹೋಗಿದಂದ್ರೆ ನಮ್ಗೆ ಇನ್ಕಮ್ ಎಕ್ಸ್ಟ್ರಾ ಆಗ್ತೈತ್ರಿ. ಯಾಕಂದ್ರೆ ನೀವು ರೇಟ್ ಮುಂಚೆನೆ ಫಿಕ್ಸ್ ಮಾಡಿಬಿಡ್ತೀವಿ ನೀವು 12 ರೂಪಾಯಿ ಕೆಜಿ. ಇಲ್ಲ ಹಾಗೇನಿಲ್ರಿ, ಕಚ್ಚಾ ಹಣ್ಣು ಇರ್ತಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ, ಆ ಥರ 12% ಈ ಹಣ್ಣಿಗೆ ರೇಟ್ ಸಿಗ್ತೈತ್ರಿ. ಈಗ 2005 ಒಳಗ್ರಿ 3,500 ಇತ್ತು ರೀ, ಈಗ 17,000 ಮಟ್ಟ ಹೋಗಿ ಮತ್ತೆ ಈ ತಿಂಗಳದ 15,000 ರೇಟ್ ಐತೆ. ಈ ವರ್ಷ ಒಳಗ ಇಷ್ಟ ಡಿಫ್ರೆನ್ಸ್ ಆಗಿತ್ತು. ಹೌದಲ್ಲ, ಯಾಕಂದ್ರೆ ರೇಟ್ ಜಂಪನ್ ಹಾಕೊಂತು ಕಡಿಮೆನೂ ಆಗಂಗಿಲ್ರಿ. ಎಷ್ಟು ಉತ್ಪಾದನೆ ಆಗ್ತಾ ಇದೆ ನಿಮ್ಮ ಕಂಪನಿಗೆ? ಇಂಥ ಒಂದು 3-4 ಕಂಪನಿಗೆ ಸರ್ಕಾರ ಗುರುತಿಸಿ ಅವ್ರ ಮೂಲಕ ಇದು ಎಲ್ಲ ಚಟುವಟಿಕೆ ಮಾಡುವಂಗ ನೋಡ್ಕೊಂಡಿದೆ. ಹೌದಲ್ಲ, ನೀವು ಈ ಕಚ್ಚಾ ಹಣ್ಣನ್ನು ತಗೊಂಡು ಹೋಗಿ ಆ ನಂತರ ನೀವು ಎಣ್ಣೆ ತೆಗಿತಿರಲ್ಲ, ಹೇಗೆ ಅನಿಸ್ತಾ ಇದೆ, ಎಷ್ಟು ಪ್ರಮಾಣದಲ್ಲಿ ಬರ್ತಾ ಇದೆ? ನಮ್ಮ ಈಗ ಸದ್ಯ ಕರ್ನಾಟಕ ಒಳಗೆ ಸ್ವಲ್ಪ ಕಡಿಮೆ ಐತ್ರಿ, ಆಂಧ್ರ ಒಳಗೆ ಭಾಳ ಇಳುವರಿ ಬರ್ತೈತ್ರಿ. ಯಾಕಂದ್ರೆ ಅಲ್ಲಿ ರೈತರು ಬಹಳ ಅದಾರ, ಅಲ್ಲೇ ಹಣ್ಣು ಹೆಚ್ಚು ಬರೋದು ಹಾಗೇನಿಲ್ರಿ. ಸೇಮ್ ಕರ್ನಾಟಕ ಅಂದ್ರೆ ಸೇಮ್ ಬರ್ತಿದ್ರು, ಕರೆ ಅಲ್ಲೇ ಫಾರ್ಮರ್ ಹೆಚ್ಚು ಅದಾರ, ಪ್ಲಾಂಟೇಶನ್ ಬಹಳ ಆಗೈತ್ರಿ ಆಂಧ್ರ ಒಳಗೆ. ಕರ್ನಾಟಕ ಒಳಗೆ ಈಗ ಬೆಳಗಾವಿ ಡಿಸ್ಟಿಕ್, ವಿಜಯಪುರ, ಬಾಗಲಕೋಟ್, ಕೊಪ್ಪಳ 8 ಡಿಸ್ಟಿಕ್ ಒಳಗೆ ಈ ಪ್ಲಾಂಟೇಶನ್ ಚಾಲು ಐತ್ರಿ. ಈಗ ಬೆಳಗಾವಿ ಡಿಸ್ಟಿಕ್ ಅದ ಒಂದು ವರ್ಷಕ್ಕೆ 3,500 ಮಟ ಹಣ್ಣು ಸಪ್ಲೈ ಮಾಡ್ತೀವಿ. ಕ್ಷೇತ್ರ ಪ್ರತಿ ವರ್ಷ ಜಾಸ್ತಿ ಹಾಕೊಂತ ಹೋಗ್ತಾ ಇದೆಯಾ? ಹೌದ್ರಿ, ಪ್ರತಿ ವರ್ಷ ರೈತರಿಗೆ ಮಾಹಿತಿ ಕೊಟ್ಟು ಅದು ಪ್ಲಾಂಟೇಶನ್ ಮಾಡಿಸ್ತೇವ್ರಿ. ಒಂದ್ಸರಿ ನಾವು ಪ್ಲಾಂಟೇಶನ್ ಮಾಡಿದ್ವಿ, ಆ ನಂತರ ಒಂದ್ ಸ್ವಲ್ಪ ನೀರಾವರಿ ಅವನ್ನೆಲ್ಲ ಸೌಲಭ್ಯವನ್ನ ಒದಗಿಸಿದ್ವಿ. ಅದನ್ನ ಬಿಟ್ಟು ಮತ್ತೇನ ಕೆಲಸ ಇರುತ್ತೆ ರೈತರದಲ್ಲಿ? ರೈತರಿಗೆ ನೋಡ್ರಿ, ಈಗ ಪ್ಲಾಂಟೇಶನ್ ಆದ ಬಳಿಕ ವರ್ಷಕ್ಕೆ ಕಡಿಮೆ ಅಂದ್ರೆ ಒಂದ್ 4 ಸಲ ರಾಸಾಯನಿಕ ಗೊಬ್ಬರ, ಕುಟ್ಟಿಗೆ ಗೊಬ್ಬರ, ಆರ್ಗ್ಯಾನಿಕ್ ಗೊಬ್ಬರ ಇದನ್ನ ಹಾಕ್ಬೇಕ್ರಿ. ಆಮೇಲೆ ತಿಂಗಳ 2 ಸಲ ಹಣ್ಣು ಕಟಾವಣೆ ಮಾಡಬೇಕು. ಇಷ್ಟೇ ಕೆಲಸ ರೀ, ಬೇರೆ ಕೆಲಸ. ಮತ್ತು ನಾವು ನೀರು ಗೊಬ್ಬರ ಹಾಕ್ತೀವಿ ಅಂದ್ರೆ ಹುಲ್ಲು ಬರ್ತೈತ್ರಿ, ಅದು ಕಳೆನಾಶಕ ಸ್ಪ್ರೇ ಮಾಡಿ ನಾವು ಅದು ಕಂಟ್ರೋಲ್ ಮಾಡಬಹುದು. ಇದಕ್ಕೆ ಏನು ರೋಗ ಇಲ್ಲ, ಒಂದು ಹನಿ ಪೆಸ್ಟಿಸೈಡ್ ಹೊಡೆಯೋದು ಅವಶ್ಯಕತೆ ಇಲ್ಲ, ಕಳೆತನ ಆಗಂಗಿಲ್ಲ. ಬರೀ ಸ್ವಲ್ಪ ಪಕ್ಷಿ ಅಷ್ಟು ತಿನ್ಬಹುದ್ರಿ, ಅದು ಒಂದು 2 ಹಣ್ಣು ತಗೊಂಡು ಹೋಗ್ತಾರೆ. ಕಮಿಷನ್ ಯಾರ ಏಜೆಂಟ್ ಇಲ್ಲ, ಏನೂ ಇಲ್ಲ. ರೈತರಿಗೆ ಒಂದು ಅನುಕೂಲ ಐತ್ರಿ. ಜೇನು ಅಲ್ಲೇನ್ರ ಸಾಕಾಣಿಕೆ ಮಾಡಿದ್ರೆ ಇನ್ನೂ ಜಾಸ್ತಿ ಆಗ್ಬೋದಾ ಇಳುವರಿ? ಇಲ್ರಿ, ಪರಾಗಸ್ಪರ್ಶ ಮಾಡೋದು ಅದೇನ್ ಬೇಕಾಗಿಲ್ಲ. ಇಲ್ಲ ಇಲ್ಲ, ಅದ್ರ ಮೇಲ ವಿವಿಲ್ ಅಂತ ಒಂದು ಕೀಟಕ ಇರ್ತಾವ್ರಿ, ಇದೇ ಗಿಡ ಮೇಲೆ. ಬೇರೆ ಗಿಡ ಮೇಲೆ ಯಾವ್ದು ಇರಂಗಿಲ್ರಿ. ಅದು ಈ ಆಯಿಲ್ ಪಾಮ್ ಒಳಗನ ವಿವಿಲ್ಸ್ ಅಂತ ಸಣ್ಣ ಕೀಟಕ ಇರ್ತಾವ್ರಿ, ಅದನ್ನ ಪರಾಗಸ್ಪರ್ಶ ಆಗ್ತಿದ್ರಿ, ತಾನೇ ಮಾಡ್ಕೊಳ್ತಾ. ಸೆಲ್ಫ್ ಪಾಲಿನೇಷನ್. ಮತ್ತೆ ಮೇಲ್ ಫ್ಲವರ್, ಫಿಮೇಲ್ ಫ್ಲವರ್ ಒಂದೇ ಗಿಡ ಮೇಲೆ ಬರ್ತಿತ್ರಿ. ಹಾಗಾಗಿ ಅಲ್ಲಿ ಇಳುವರಿ ಹೆಚ್ಚು ಮಾಡಲಿಕ್ಕೆ ಬೇರೆ ಕೀಟಗಳ ಅಥವಾ ಜೇನು ಹುಳುಗಳ ಅವಶ್ಯಕತೆ ಇಲ್ಲ? ಇಲ್ಲ ಇಲ್ಲ, ಆಯಿಲ್ ಪಾಮ್ ಮೇಲೆ ವಿವಿಲ್ ಇರ್ತಿತ್ರಿ, ಅದೇ ಸ್ವಂತ ಸೆಲ್ಫ್ ಪಾಲಿನೇಷನ್ ಮಾಡ್ಕೊಂಡು ಹೋಗ್ತೈತ್ರಿ. ಎಣ್ಣೆ ಪ್ರಮಾಣ ಎಷ್ಟು ಬರ್ತಾ ಇದ್ವಿ? 1 ಕ್ವಿಂಟಲ್ ನಾವು ಹಣ್ಣನ್ನ ಬಿಡಿಸಿದ್ವಿ, ಅದನ್ನ ಆಯಿಲ್ ತಯಾರು ಮಾಡಿದ್ವಿ ಅಂದ್ರೆ 1 ಕ್ವಿಂಟಲ್ ನ ಹಣ್ಣು ತೆಗೆಸಿದ್ರೆ ಇದರ ಒಳಗಡೆ 16-18% ಆಯಿಲ್ ಸಿಗ್ತದೆ. ಅದು ಹೆಚ್ಚು ಕಡಿಮೆ ಆಗುತ್ತಾ ಒಂದೊಂದು ಪ್ರದೇಶದಿಂದ? ಹೆಚ್ಚು ಕಡಿಮೆ ಆಗ್ತೈತ್ರಿ, ಯಾಕಂದ್ರೆ ಅದು ಪ್ರೊಸೆಸಿಂಗ್ ಟೈಮ್ ಐತಲ್ಲ, ಅಷ್ಟ ಒಂದು 3 ದಿವಸ ಒಳಗೆ ಪ್ರೊಸೆಸಿಂಗ್ ಆಗಿದೆ ಅಂದ್ರೆ ನಮ್ಗೆ ಚಲೋ ಪರ್ಸೆಂಟೇಜ್ ಬರ್ತೈತ್ರಿ. ಲೇಟ್ ಆಗಿದ್ದಂದ್ರೆ ಸ್ವಲ್ಪ ಕಡಿಮೆ ಆಗ್ಬೋದ್ರಿ. ಅದನ್ನ ಕಟಾವ್ ಮಾಡಿದ ತಕ್ಷಣ ಮಾರಾಟ ಮಾಡಬೇಕು ಅಥವಾ ಒಂದು ವಾರ ಬಿಟ್ಟು ನಡೆಯುತ್ತೆ? ಇಲ್ರಿ, ಈಗ ಇವತ್ತು ಕಟಿಂಗ್ ಮಾಡಿದಂದ್ರೆ 3 ದಿವಸ ಮಟ್ಟ ನಾ ಇಡಬಹುದ್ರಿ, ಆಮೇಲೆ ಪ್ರೊಸೆಸಿಂಗ್ ಆಗ್ಬೇಕು. ಒಂದೇ ದಿವಸ ಮಾಡಿದ್ರೆ ಅದು ಚಲೋ ರೀ, ಅದು ಬೆಟರ್ ಆಗ್ತದೆ, ಫ್ರೆಶ್ ಇದ್ರೆ ಬೆಸ್ಟ್. ಹೌದು, ಯಾಕಂದ್ರೆ ಟ್ರಾನ್ಸ್ಪೋರ್ಟೇಶನ್ ಫ್ಯಾಕ್ಟ್ರಿ ಮಟ್ಟ ತಗೊಂಡು ಹೋಗಲಿ ನಮ್ಗೆ ಒಂದು 2-3 ದಿವಸ ಬೇಕ್ರಿ. ಈಗ 1 ಎಕರೆ ಹಣ್ಣು ಬಿಡಿಸ್ಲಿಕ್ಕೆ ಎಷ್ಟು ಆಳು ಬೇಕಾಗಬಹುದು ಕಟಾವ್ ಮಾಡ್ಲಿಕ್ಕೆ? ಅದು ಹಾರ್ವೆಸ್ಟಿಂಗ್ ಚಲೋ ಮಾಡೋರು ಆಳು ಇದ್ರೆ 1 ತಾಸಿನಾಗ 1 ಟನ್ ಕಟಾವಣಿ ಮಾಡಬಹುದು. ಒಬ್ರೆ ಮತ್ತೆ 5 ಎಕರೆ 1 ಮನುಷ್ಯ ಮೇಂಟೆನೆನ್ಸ್ ಮಾಡಬಹುದು. ಆಯಿಲ್ ಪಾಮ್ ಇದ್ರಾಗ ಲೇಬರ್ ಕಡಿಮೆ ಅಂದ್ರೆ ಅದು ಪೂರ್ತಿ ಹಣ್ಣಿನ ಗೊಂಚಲನ ಇರುತ್ತೆ. ಹೌದ್ರಿ, ಗೊಂಚಲನ ಕಟ್ ಸ್ಟಾರ್ಟಿಂಗ್ ದಾಗ ಒಂದು 5 ಕಿಲೋದಿಂದ 60-90 ಕಿಲೋಮೀಟರ್ ಒಂದೊಂದು ಗೊಂಚಲು ಬರ್ತೈತ್ರಿ. ಆ ಗೊಂಚಲ ಸಕಟ್ ತೂಕ ಆಗ್ತೈತ್ರಿ. ನಿಮ್ ಕೊಡೋದು ಹಂಗೇನೆ ಗೊಂಚಲ ಇದ್ದ ಗೊಂಚಲನ್ನ ಕೊಡಬಹುದ್ರಿ. ಮತ್ತೆ ರೈತರಿಗೆ ಲಾಭದಾಯಕನ ಇದು? ಹೌದ್ರಿ, ಇದ್ರಾಗ ಬೆಳೆ ಹಾನಿ ಇಲ್ಲ, ಲೇಬರ್ ಕಡಿಮೆ ಆಗ್ತೈತ್ರಿ, ಫಿಕ್ಸ್ ರೇಟ್ ರೀ, ಆನ್ಲೈನ್ ಪೇಮೆಂಟ್, ಪ್ರತಿ ತಿಂಗಳ ದುಡ್ಡು ಬರೋದಂದ ಒಂದು ಬೆಳೆ ಇದ್ರಿ. ಇದು ಅದರ ಸಲುವಾಗ ರೈತರ ಸಮಾಧಾನ ಅದಾರೆ, ರೈತರ ಖುಷಿ ಪಡಿ ಇದು ಚಲೋ ಮೇಂಟೆನೆನ್ಸ್ ಮಾಡ್ತಾರೆ. ಆಯಿಲ್ ಎಷ್ಟು ರೇಟ್ನಲ್ಲಿ ಮಾರ್ತೀರಿ ಇದನ್ನ? ಆಯಿಲ್ ನ ಫಿಲ್ಟರ್ ಮಾಡಂಗಿಲ್ರಿ, ನಾ ಕಚ್ಚಾಯನ್ನೇ ರುಚಿ ಸೋಯಾ ಅಂತ ಈ ಕಂಪನಿ ಐತಲ್ಲ ಅವ್ರಿಗೆ ಕೊಡ್ತೀವಿ. ಕಂಪನಿ ಬೇರೆ ಕಂಪನಿ ಮೂಲಕ ಮಾರಾಟ? ಹೌದ್ರಿ, ಫಿಲ್ಟರ್ ಪ್ರೊಸೆಸಿಂಗ್ ನಮ್ ಕಡೆ ಇಲ್ರಿ, ಬೇರೆ ಕಂಪನಿ ಕೊಡ್ತೀವಿ. ನೀವು ಕೊಟ್ಟಂತ ಆಯಿಲ್ ಅಲ್ಲಿ ಏನ್ರ ಮತ್ತೆ ಮಿಕ್ಸ್ ಆಗುದು ಹಂಗೇನ್ರ ಅಕ್ಕವ ಅಥವಾ ಪ್ಯೂರ್ ಇರ್ತೋ ಹೇಗೆ? ಆಯಿಲ್ ಒಳಗ ಮಿಕ್ಸ್ ಮಾಡೋದೇನು ಇಲ್ರಿ, ಇದು ನ್ಯಾಚುರಲಿ ಆಯಿಲ್ ರೀ. ಇಲ್ಲಿ ನೀವು ಕೊಡೋದು ನ್ಯಾಚುರಲ್? ಹೌದ್ರಿ, ಅಲ್ಲಿ ಕಂಪನಿ ಅವ್ರು ಆಮೇಲೆ ಅವರ ಬಿಸ್ನೆಸ್ ಮಾಡೋರು ಏನ್ ಮಾಡ್ತಾರೆ ಅದನ್ನ ಗೊತ್ತಿಲ್ಲ. ಆಯಿಲ್ ಪಾಮನ್ನು ಬೇರೆ ಆಯಿಲ್ ಒಳಗೆ ಮಿಕ್ಸ್ ಮಾಡ್ತಾರೆ, ಸ್ವಲ್ಪ ರೇಟ್ ಚೀಪ್ ಐತಲ್ಲ ಆಯಿಲ್ ಪಾಮ್, ಅದ್ರ ಸಲುವಾಗಿ ಪಾಮ್ ಆಯಿಲ್ ಅನ್ನ ಬೇರೆ ಆಯಿಲ್ಗೆ ಮಿಕ್ಸ್ ಮಾಡ್ತಾರೆ. ಪಾಮ್ ಆಯಿಲ್ ಮಿಕ್ಸ್ ಮಾಡಲಿ, ಬೇರೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂತಹ ಬೇರೆ ಎಣ್ಣೆಯನ್ನ ಮಿಕ್ಸ್ ಮಾಡೋದು ಡೇಂಜರ್ ಅಲ್ಲ? ಹಂಗೇನು ಅಕ್ಕವ ಇಲ್ರಿ, ಮಿಕ್ಸ್ ಮಾಡಿದಂದ್ರೆ ಆಗ್ಬಹುದು. ಮಿಕ್ಸ್ ಆಗುತ್ತಾ ಅಂತ? ಮಿಕ್ಸ್ ಅದು ಬಿಸ್ನೆಸ್, ಅವರು ಬಿಸ್ನೆಸ್ ಮ್ಯಾನ್ ರೀ, ಅದು ಅದು ಹಿಂಗೆ ಗೊತ್ತಿಲ್ಲ ರೀ, ನಮ್ಗೆ ಗೊತ್ತಿಲ್ಲ. ಒಟ್ಟಾರೆ ಏನು ಹೇಳ್ತೀರಿ ಅಂತ ಒಂದು ಆಯಿಲ್ ಪಾಮ್ ಬೆಳೆ ಮತ್ತು ರೈತರ ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೇದು ಅಂತೇಳಿ ನಿಮ್ಗೆ ಅನ್ಸುತ್ತಾ? ಹೌದು ರೀ, 100%. ಯಾಕಂದ್ರೆ ನಮ್ಮಲ್ಲಿ ಅಡಿಕೆಗೆ ಮನಸ್ಸು ಓತಿದ್ದಾರೆ ಜನ, ಮತ್ತೆ ಮೆಣಸು ಆ ಬೆಳೆನು ಕೂಡ ನಮಗೆ 100,000 ರೂಪಾಯಿ ತರುತ್ತೆ ಅಂತೇಳಿ ಅನ್ಕೊಂಡಿದ್ದಾರೆ. ಅದರ ಪರ್ಯಾಯವಾಗಿ ನಾವು ಈ ಆಯಿಲ್ ಪಾಮ್ ಬೆಳೆಯನ್ನ ಆಯ್ಕೆ ಮಾಡ್ಕೋಬಹುದು ಅಂತೇಳಿ ಅನ್ಸುತ್ತ? ಹೌದ್ರಿ, ಇದು ಲಾಭದಾಯಕ ಬೆಳೆ ರೀ, ಎಲ್ಲಾ ರೈತನು ಬೆಳೆಸುವಂತ ಬೆಳೆ ಐತಿ. ಪಾಮ್ ಎಲ್ಲ ರೈತರಿಗೆ ಸ್ವಲ್ಪ ಪ್ಲಾಂಟೇಶನ್ ಮಾಡಿದ್ರೆ ಒಳ್ಳೇದ್ರಿ. ಅಂದ್ರೆ ನಾವು ಒಂದೇ ಅಡಿಕೆ ಅಥವಾ ಒಂದೇ ಪಾಮ್ ಆಯಿಲ್ ಅಥವಾ ಬೇರೆ ಯಾವುದೋ ಒಂದು ಸಿಂಗಲ್ ಬೆಳೆ ಬೆಳೆಯೋದಕ್ಕಿಂತ ಬೆಳೆ ವೈವಿಧ್ಯತೆ ಇದ್ದಷ್ಟು ಒಳ್ಳೇದು. ಹೌದು ಸರ್. ಅಲ್ವಾ? ಹೌದು. ಒಳ್ಳೇದು ಶ್ಯಾಮ್ ಚೌಗಲೆ ಅವರೇ, ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಧನ್ಯವಾದ. ಪಾಮ್ ಎಣ್ಣೆ ಗಿಡಗಳ ಬೇಸಾಯ ಕುರಿತು ಶ್ಯಾಮರಾವ್ ವಸಂತ ಚೌಗುಲೆ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು ಎಚ್ಬಿ ರಾಮಡಿಗಿ. ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಯುವ ಕೃಷಿಕರಾದ ರಮೇಶ್ ಯಲ್ಲಾರಿ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಈಗ ರಮೇಶ್ ಯಲ್ಲಾರಿ ಪಾಟೀಲ್ ಯುವ ಕೃಷಿಕ ಹೇಗೆ ಕೃಷಿ ಮಾಡ್ತಾ ಇದ್ದಾರೆ ನೋಡೋಣ. ನಮಸ್ಕಾರ ರಮೇಶ್. ನಮಸ್ಕಾರ. ಎಷ್ಟು ಭೂಮಿ ಇದೆ ನಿಮ್ಗೆ? ನಮ್ದು 1 ಎಕರೆ ಇದ್ರಿ ಸರ್. 1.5 ಎಕರೆ ಒಳಗಡೆ ನಾವೀಗ ಭತ್ತ ಬಿತ್ತಿದ್ವಿ ಸರ್. ಈಗ ಅದನ್ನ ತೆಗೆದು ಕೋದು ಕಟಾವು ಮಾಡಿ ಗೂಡು ಮಾಡಿ ಈಗ ಅದ್ರೊಳಗಡೆ ಗೊಂಜಾಳ ಮತ್ತೆ ಹೆಸರುಕಾಳು ಮತ್ತ ಮಟ್ಕಿ ಅಂತ ಹಾಕಿಸ್ ಮೂರ್ ನಮೂನಿ ಕಾಳು ಇದ್ ಮಾಡಿವ್ರಿ ಸರ್. ಮತ್ತ ಅಲ್ಲಿಂತ 1.5 ಎಕರೆ ಒಳಗಡೆ ಕಾಯಿಪಲ್ಯ ಮಾಡ್ತೀವ್ರಿ ಸರ್. ಕಾಯಿಪಲ್ಯ ಒಳಗಡೆ ಚೆಂಡು ಹೂವ, ಬದನೆಕಾಯಿ ಗಿಡ, ಟೊಮೆಟೊ ಗಿಡ, ಮೆಣಸಿನ್ಕಾಯಿ ಗಿಡ, ಮತ್ತ ಅಲ್ಲಿಂತ ಹೀರೆಕಾಯಿ, ಹಾಗಲಕಾಯಿ ಇದನ್ನೆಲ್ಲ ಬೆಳಿತೀವ್ರಿ ಸರ್. ಈಗ ಮೆಕ್ಕೆಜೋಳದೊಳಗ ಮೂರ್ ತರದ ಕಾಳನ್ನ ಹಾಕಿವಿ ಅಂದ್ರೆ ಸಾಲಿನಾಗ ಹಾಕೋದು ಅಥವಾ ಸಾಲಿನ ಮಧ್ಯ ಹಾಕೋದು? ಅಂದ್ರೆ ಸರ್ ಈಗ ನಾವು 5 ಸಾಲು ಗೊಂಜಾಳ ಹಾಕಿವ್ರಿ ಸರ್. 5 ಸಾಲು 8 ಸಾಲು ನಡಕ್ಕೆ ಹಿಂಗ್ ಪಟ್ಟಿ ಸಾಲ ಮೇಲೆ ರಂಟಿ ಹಿಂದೆ ಇದು ಹಾಕಿವ್ರಿ ಸರ್. ಕಾಳು ಹಾಕಿವ್ರಿ ಸರ್, ಹೆಸರು ಕಾಳು, ಅಲ್ಲಿಂತ ಇದು ಮಡಿಕೆ ಕಾಳು ಅವನ್ನೆಲ್ಲ ಹಾಕಿದೀವ್ರಿ ಸರ್. ಅಂದ್ರೆ 1 ಸಾಲು ಹೆಸರು ಕಾಳು, 1 ಸಾಲು ಮಡಿಕೆ ಕಾಳು, ಇನ್ನೊಂದ್ ಸಾಲು ತೊಗಡೆ ಕಾಳು ಹಿಂಗ? ಹೌದ್ರಿ ಸರ್. ಅಂದ್ರೆ ಪಟ್ಟಿ ಅಂದ್ರೆ ಈಗ 1.5 ಫೂಟ್ ಅದನ್ನ ಹಾಕ್ತಿವ್ರಿ ಸರ್, 1.5 ಫೂಟ್ ಇದನ್ನ ಹಾಕಿವ್ರಿ ಸರ್. ಆ ರೀತಿ ಹಾಕಿದ್ರಿ ಸರ್. ಆ ರೀತಿ ಹಾಕೋದ್ರಿಂದ ಏನ್ ಅನುಕೂಲ? ಆ ರೀತಿ ಹಾಕೋದಕ್ಕೆ ನಮಗೆ ಖಾಲಿ ಹೆಸರು ಕಾಳು ಹಾಕಿದ್ದಿರ್ತಲ್ರಿ ಸರ್, ಅಲ್ಲಿ ಸ್ವಲ್ಪ ಈದಾಗಿದ್ದಿರ್ತದೆ, ಜಮೀನ್ ಸ್ವಲ್ಪ ಈದಾಗಿತ್ತು, ಫಲವತ್ತೆ ಬರುತ್ತೆ, ಮತ್ತ ಅದೆಲ್ಲ ಇದಕ್ಕದು ಚಲೋ ಆಗುತ್ತೆ. ಗೊಂಜಾಳ ಗಿಂಜಾಳಗದು ನೀರ್ ಹಾಯಿಸೋ ಮುಂದದು ನಾವು ಸ್ಪ್ರಿಂಕ್ಲರ್ಲೆ ನೀರ್ ಹಿಡಿತೀವ್ರಿ ಸರ್. ಅದ್ರ ಒಳಗಡೆ ಸ್ವಲ್ಪ ನಮಗ್ ಇದಾಗುತ್ತೆ ಸರ್, ಅನುಕೂಲ ಆಗುತ್ತೆ. ಬೆಳೆಗಳಿಗೂ ಅನುಕೂಲ ಆಗುತ್ತೆ? ನಮ್ ಬೆಳೆಗಳಿಗೂ ಅನುಕೂಲ ಆಗುತ್ತೆ. ಹೆಂಗ ಅಂದ್ರೆ ಅದ್ರದ್ದು ಈದ್ ಸಿಗುತ್ತೆ ನಮ್ಗೆ, ಡೈಆಕ್ಸೈಡ್ ಅಂತಾರಲ್ರಿ ಸರ್, ಆ ತರ ಸಿಗುತ್ತೆ. ಇದು ಮೂರು ಎಲೆ ಇದಿರುತ್ತೆ, ಹೆಸರು ಕಾಳು, ಮಟ್ಕೆ ಕಾಳು, ಅಲ್ಲಿಂದ ಇದ ಬಾಕಿ ಎಲ್ಲ ಮೂರು ಇದು ಎಲೆ ಇದಿರುತ್ತೆ ಸರ್. ಆ ತರ ಇದ್ ಮಾಡಿ ನಾವು ಅದಕ್ಕೆಲ್ಲ ಆಮೇಲೆ ಅದ್ರದ್ದೆಲ್ಲ ತಪ್ಪಲ ಉದ್ರೋ ಮಟ್ಟ ಅಲ್ಲೇ ಬಿಟ್ಬಿಡ್ತೀವ್ರಿ ಸರ್. ಆಮೇಲೆ ನಂತರ ಅದನ್ನ ತಗೊಂಡಿದ್ದಾಗ ಅದೆಲ್ಲ ಕೊಳತ್ಕೇಸ್ ಗೊಬ್ಬರ ಆಗ್ಬಿಡ್ತೀರಿ ಸರ್. ಕಿತ್ಕೊಳ್ಳಲ್ಲ ಹೆಸರು ಕಾಳು ಅಷ್ಟೇ ಕಿತ್ಕೋತೀವ್ರಿ ಸರ್. ಆಮೇಲೆ ಅದ್ರ ಮೇಲೆ ಇದ್ ಮಾಡಿ ಉಳುವೆ ಮಾಡಿಬಿಡ್ತೀವ್ರಿ. ಅದರಿಂದ ಎಷ್ಟು ಬರುತ್ತೆ ನಿಮ್ ಕಾಳು ಎಲ್ಲ? ಅದ್ರ ಒಳಗಡೆ ಇದೇ ವರ್ಷ ಹಾಕಿದೇವ್ರಿ ಸರ್ ನಾವು. ಈಗ ಮೊದಲದು ಅಂದ್ರೆ ಸ್ವಲ್ಪ ಹಿಂಗ ಪಟ್ಟಿ ಸಾಲ ಮೇಲೆ ಹಂಗೆ ಹೋಗಿತ್ತಿದ್ರಿ ಸರ್. ಈಗ ಸ್ವಲ್ಪ ನಮ್ಗೆ ಇಲ್ಲಿ ಬಂದು ಹೋಗಿದಾವಂದ್ರೆ ಟ್ರೈನಿಂಗ್ ಒಳಗಡೆ ಸ್ವಲ್ಪ ಅದು ಎಲ್ಲಾ ತರ ಮಾಡ್ಬೇಕಂದ್ರೆ ಮಟ್ಟ ಅಂದ್ರೆ ನಮಗ್ ಸ್ವಲ್ಪ ಅನುಕೂಲ ಆಗ್ತಿದ್ರಿ ಸರ್. ಹೌದ್ರಿ ಸರ್. ಈ ಕಾಳನ್ನ ಉದುರಿಸ್ತಿರೋ ಅಥವಾ ಬಿತ್ತುವಾಗ ಕೂರಿಗೆ ಒಳಗೆ ಹಾಕ್ಬಿಡ್ತಿರ? ಇಲ್ಲ ರೀ ಸರ್, ಎತ್ಕೊಳ್ ರಂಟಿ ಹುಡ್ತೀವ್ರಿ ಸರ್. ಹಿಂದಿನ ತರ ಕಾಳು ಉದುರಿಸ್ತೀವ್ರಿ ಸರ್. ಉದುರಿಸ್ತೀವಿ? ಹೌದ್ರಿ ಸರ್. ಉದುರ್ಸಿ ಆ ನಂತರ ಬೆಳೆ ಸಾಲು ಅಂತಾರಲ್ಲ ಅದು ಮುಚ್ಚು ಬಿಡೋದು? ಹೌದ್ರಿ ಸರ್. ಹೌದ್ರಿ ಸರ್. ಅದು ಈ ವರ್ಷ ಮಾಡಿರಿ, ಆದ್ರೆ ಎಷ್ಟೆಷ್ಟು ಕಾಳು ಬಂದಿದೆ ಇನ್ನೂ ಗೊತ್ತಾಗಿಲ್ಲ. ಇಲ್ಲ ರೀ ಸರ್, ಈಗ ಮಾಡಿರ್ತೇವ್ರಿ ಸರ್. ಮೊದಲು ನಾವು ಇಲ್ಲ ಹಳೆ ಪದ್ಧತಿ ಒಳಗಡೆನೆ ಕಾಳು ಉಗ್ಗೋದು, ಇಲ್ಲ ಎತ್ತುಗಳೇ ಗಳೆ ಹೊಡಿಯೋದು, ಇಲ್ಲ ಅಂದ್ರೆ ಟ್ರ್ಯಾಕ್ಟರ್ಲೆ ಗಳೆ ಹೊಡಿಯೋದು, ಕೊಡ ಹೊಡೆದು ಬಿಡೋದ್ರಿ ಸರ್. ಆ ಟೈಪ್ ಆಕಿತ್ತು. ಆದ್ರೆ ಆವಾಗ ಏನಾಗಿತ್ತು ಸರ್, ನೆಲ ಎಲ್ಲ ಗಟ್ಟಿಯಾಗಿ ಬಂದ್ಬಿಡ್ತಿತ್ತು. ಈಗ ಹಂಗಿಲ್ರಿ ಸರ್. ಏನಾರ ನಮಗ್ ಸ್ವಲ್ಪ ಈ ನೆಲ ಗಟ್ಟಿ ಅನ್ನಿಸತ್ತಂದ್ರೆ ಸ್ವಲ್ಪ 1 ಸಾಲ ರಂಟಿ ಹೊಡೆದು ಬಿಟ್ರೆ ಎಲ್ಲ ಲೂಸ್ ಆಗ್ಬಿಡ್ತಿರಿ ಸರ್. ಅದ್ರ ಸಲುವಾಗಿ ಎಲ್ಲ ತರದ ಇದ್ ಮಾಡಿವ್ರಿ ಸರ್, ಬೆಳೆ ಚೆನ್ನಾಗ್ ಬರುತ್ತೆ ಅಂತ. ಹಂಗ ಹರಡ್ಕೊಂಡ್ಬಿಡುತ್ತಾ ಅದು? ಸ್ವಲ್ಪ ಗಿಡ ದೊಡ್ಡದಾಗತ್ತರಿ ಸರ್, ಮತ್ತ ಅಲ್ಲಿಂದ ಕಾಳು ನಮಗ್ ಚಲೋ ಆಗುತ್ತೆ. ಆ ತರ ಇದ್ ಮಾಡಿವ್ರಿ ಸರ್ ನಾವು. ಸ್ವಲ್ಪ ದೊಡ್ಡದಾದ್ಮೇಲೆ ನಿಮ್ ಮಧ್ಯೆ ರೆಂಟಿ ಹೊಡಿಯೋದು ಕಷ್ಟ ಆಗತ್ತ? ಈಗ 1-2 ಸತಿ ರೆಂಟಿ ಹೊಡಿತೀವ್ರಿ ಸರ್ ನಾವು. ಸಣ್ಣ ಇರ್ತಾವಾಗ ಹೊಡಿತೀವ್ರಿ, ಆಮೇಲೆ ಏನು ಮುಂದಕ್ಕೆ ಏನು ಹೊಡಿಯಂಗಿಲ್ರಿ ಸರ್. ಬೇಕಾಗಿಲ್ಲ? ಬೇಕಾಗಿಲ್ರಿ ಸರ್. ಅದು ಗೋವಿಂಜೋಳ ಹೇಗ್ ಬೆಳೆಯುತ್ತೆ, ಇದೇನು ತೊಂದರೆ ಮಾಡುತ್ತೋ ಅಥವಾ? ಇಲ್ಲ ರೀ ಸರ್, ತೊಂದರೆ ಮಾಡಲ್ಲ. ಗೋವಿಂಜೋಳ ಅಂದ್ರೆ ಅದಕ್ಕೆ 5 ಫೂಟ್ ಡಿಸ್ಟೆನ್ಸ್ ಇಟ್ಟಿವ್ರಿ ನಾವು ಸರ್. ಆ ಗೋವಿಂಜೋಳದ 1-4 ಸಾಲ ಹಾಕಿದ್ರೆ ಇದೊಂದು 5 ಸಾಲ ಹಾಕಿದೀವ್ರಿ ಸರ್. ಅದ್ರೊಳಗಡೆ ಇದ್ ಮಾಡಿದೀವ್ರಿ ಸರ್. ಹೌದು ಸರ್. ಈ ರೀತಿ ಬೇರೆ ರೈತರು ಮಾಡ್ಯಾರ ಯಾರಾದ್ರು? ಇಲ್ಲಿ ಯಾರು ಮಾಡಿಲ್ರಿ ಸರ್. ಹಂಗ ಈಗ ನಾವು ಫಸ್ಟ್ ಮಾಡಿದ್ರಿ ಸರ್. ಹೇಳಿದ್ರ ಯಾರಾದ್ರೂ ಕೃಷಿ ಇಲಾಖೆಯವರು ಅಂತ? ಕೃಷಿ ಇಲಾಖೆಯವರು ಅಂದ್ರೆ ನಮಗ ಧಾರವಾಡ ಯೂನಿವರ್ಸಿಟಿ ಅವರು ಹೇಳಿದ್ರಿ ಸರ್. ಇಲ್ಲಿ ಟ್ರೈನಿಂಗ್ ಬಂದಾವಾಗ ಹೇಳಿದ್ರಿ ಅವರು, ಹಿಂಗ ಹಿಂಗ್ ಮಾಡ್ರಿ ನಿಮ್ಗೆ ಚಲೋ ಆಗುತ್ತೆ ಅಂತ ಹೇಳಿದ್ರು. ಅವಾಗಿಂತ ನಾವು ಈಗ ಚಾಲು ಮಾಡಿವ್ರಿ ಸರ್. ಮತ್ತೆ ಲಾಕ್ಡೌನ್ ಒಳಗಡೆ ನಾವು ಕಾಯಿಪಲ್ಲೆ ಮಾಡಿದ್ರಿ ಸರ್. ಅದನ್ನೆಲ್ಲ ಇಲ್ಲಿ ಹಳ್ಳಿಯಲ್ಲಿ 30-40 ರೂಪಾಯಿ ಇದ್ರೆ ಅಲ್ಲಿ ನಾವು 25-20 ರೂಪಾಯಿ ಅಷ್ಟೊಳಗಡೆ ಮಾರಿದ್ರು. ಲಾಸ್ ಏನಾಗ್ಲಿಲ್ರಿ ಸರ್ ನಮಗ್. ನಾವ್ ಇಲ್ಲಿ ಹಳ್ಳಿಯೊಳಗ್ ಬಂದ್ ಮಾರಾಟ ಮಾಡೋದಕ್ಕೆ ನಮಗೆ ಪರ್ಮಿಷನ್ ಇದ್ದಿರ್ಲಿಲ್ಲ. ಅದ್ರ ಸಲುವಾಗಿ ನಾವು ಊರೊಳಗಡೆ ಮಾರಾಟ ಮಾಡಿದ್ರಿ ಸರ್. ತಗೊಳ್ಳೋರು ಯಾರು? ಊರೊಳಗಡೆ ತಗೊಳ್ತಿದ್ರಿ ಸರ್. ಬೇರೆ ಯಾರು ರೈತರು ಬೇರೆ ಬೆಳೆಯಲ್ಲ ಅಲ್ಲಿ? ರೈತರು ಅಂದ್ರೆ 3 ರೈತರು ಇದ್ರಿ ಸರ್ ನಾವು. ಅಂದ್ರೆ ಅವ್ರು ಒಂದ್ ಬೇರೆ, ನಮ್ದೊಂದ್ ಬೇರೆ ರೀ ಸರ್. ಅವ್ರದ್ದು ಒಂದೇ ಟೈಪ್ ಮಾಡಿಬಿಟ್ಟಿದ್ದಾರೆ ಸರ್ ಅವ್ರು. ನಾವು ಒಂದ್ 4 ಟೈಪ್ ಮಾಡಿವ್ರಿ. 4 ಟೈಪ್ ಅಂದ್ರೆ ಡೈಲಿ ಒಂದೇ ಟ್ರೇ ತಗೊಂಡು ಹೋಗೋದು, ಅದನ್ನಷ್ಟೇ ಮಾರ್ಕೆಟ್ ಮತ್ತೆ ಮನೆಗೆ ಬರೋದ್ರಿ ಸರ್. ಮತ್ತೆ ಮರನೇ ದಿನ ಬೆಳಿಗ್ಗೆ ಅಂದ್ರೆ ಮತ್ತೊಂದು ಟ್ರೇ ಒಯ್ಯೋದ್ರಿ. ಹಂಗ್ ಮಾಡಿ ಮಾರಾಟ ಮಾಡ್ತೀವ್ರಿ ಸರ್. ಬೆಳಿಗ್ಗೆ ಒಂದು ಟೈಮ್, ಸಂಜೆ ಒಂದೊಂದು ಟೈಮ್ ಹೋದ್ರಿ ಸರ್. ಬೆಳಿಗ್ಗೆ ಒಂದು 7 ಹೋಗ್ತೀವ್ರಿ ಸರ್ ಹರ್ಕೊಂಡು. ಅವಾಗಷ್ಟು ಮಾರಾಟ ಮಾಡ್ತೀವಿ, ಒಂದ್ ಗಲ್ಲಿ ಪೂರ ಮಾರಾಟ ಮಾಡಿದ ಕೂಡಲೇ ಸಂಜೆ ಮುಂದೆ ಮತ್ತೊಂದ್ ಗಲ್ಲಿಗೆ ಹೋಗ್ತೀವ್ರಿ ಮಾರಾಟ ಮಾಡ್ಲಿಕ್ಕೆ. ಡೈಲಿ ಒಂದೊಂದ್ ದಿನ ಒಂದೊಂದೊಂದೊಂದ್ ಸ್ಟೆಪ್ ಬೈ ಸ್ಟೆಪ್ ಉಳ್ಕೊಂಡ್ ಹೋಗ್ತೀವ್ರಿ. ನೀವೇ ಮಾರಾಟ ಮಾಡೋದ್ರಿಂದ ಅದು ಲಾಭ ಅನ್ಸುತ್ತಲ್ಲ? ಲಾಭ ಅನ್ಸುತ್ತೀರಿ ಸರ್. ಮತ್ ನಮ್ಗೇನು ಇದಿಲ್ಲ, ಆದ್ರೆ ಇಲ್ಲಿ ಬಂದು 20 ಕೊಟ್ಟು ಮತ್ತೆ ಇವರಿಗೆಲ್ಲ ಇದು ಇಲ್ಲಿ 40 ತಗೋತಾರ್ರಿ ಸರ್. ಬೇರೆಯವ್ರು ಕೊಡ್ಬೇಕಂದ್ರೆ 50-60 ಕೊಡ್ತಾರೆ ಸರ್. ನಮ್ ಕಡೆಸಿಂದ ತಗೋಬೇಕಂದ್ರೆ 20-25 ರೂಪಾಯಿ ಲಾಸ್ಟ್ ರೀ. ಅದ್ರ ಸಲುವಾಗಿ ನಾವೇನ್ ಮಾಡ್ತೀವ್ರಿ, ನಮ್ ಮಂದಿನೇ ತಿಂತಾರ ಅಂತ ಕೇಸ್ ನಾವು ಅಲ್ಲಿಂದಲ್ಲಿ ಕೊಟ್ಬಿಡ್ತೀವ್ರಿ ಸರ್. ನೀವು ಇಲ್ಲಿ ಬಂದು ವ್ಯಾಪಾರಸ್ಥರಂಗ ಕುಂತ್ಕೊಂಡ್ ಮಾರಾಟ ಮಾಡಿದ್ರ? ಇಲ್ಲ ರೀ ಸರ್, ಒಮ್ಮೆನೂ ಬಂದಿಲ್ಲ ನಾವು. ಅರ್ಧ ಎಕರೆ ಒಳಗಡೆ ಎಲ್ಲಾ ತರದ್ ಮಾಡಿವ್ರಿ ಸರ್ ನಾವು. ಆದ್ರೆ ಇಲ್ಲಿ ಒಂದು ದಿನಾನು ಬಂದಿಲ್ಲರಿ ಸರ್ ನಾವು. ಹಂಗ್ ಬಂದ್ರೆ ಒಳ್ಳೇದ? ಇಲ್ಲಿ ಬಂದ್ರೆ ಸ್ವಲ್ಪ ನಮಗೆ ಇದಾಗತ್ತೆ ಸರ್. ಅಂದ್ರೆ ಹೊಲ್ದಾಗಿನ ಕೆಲಸ ನಮಗ ಆಗೋಂಗಿಲ್ರಿ. ಅಂದ್ರೆ 7-8 ದನಗಳು ಅದಾವ್ರಿ ನಮ್ಮ. ಅವನ್ನೆಲ್ಲ ಮಾಡಿ ಇವ್ನ ಇಲ್ಲಿ ಹಗಲೆಲ್ಲ ಕುಂದಿರ್ಬೇಕಂದ್ರೆ ಆಗೋಲ್ರಿ ಸರ್ ನಮ್ಗೆ. ಹಂಗಾಗಿ ಅಲ್ಲಿಂದಲ್ಲೇ ವ್ಯವಹಾರ ಮಾಡ್ತೀವ್ರಿ. ನಮಗಾಗ್ಲಿಲ್ಲ ಅಂದ್ರೆ ನಮ್ಮ ತಾಯಿಯವ್ರು ಹೋಗ್ತಾರೆ ಊರೊಳಗಡೆ. ಹಿಂದ್ ಮುಂದೆ ಇದ್ ಮಾಡೋರು ಅದಾರೆ ಸರ್. ಈಗ ಲಾಕ್ಡೌನ್ ಒಳಗಡೆ ನಮ್ಮ ಅನ್ನವ್ರು ಮತ್ತೆ ನಮ್ಮ ಮೈನೆಯವ್ರು ಬಂದಾರ್ರಿ. ಅವರು ಈಗ ಇವತ್ತು ಹೊಲದಲ್ಲೇನೆ ಅದಾರ್ರಿ. ಇವತ್ತು ನಾವು ಈ ಕಡೆ ಬರೋ ಮಟ್ಟ ಅಂದ್ರೆ ಅವ್ರು ಇವತ್ತು ಹಗಲ್ಕಾಯಿ ಬೆಳೆ ಹಾಕ್ಬೇಕಂತ ಕೇಸ್ ಅವ್ರು ಎಲ್ಲ ರೆಡಿ ಮಾಡ್ಕೊಂಡದಾರ್ರಿ. ಈಗ ನಾಳೆಂತರ ಶಗಣಿ ಗೊಬ್ಬರ ಅದನ್ನ ಹಾಕೇಸ್ ಹಾಕೋದ್ರಿ ಸರ್. ಮತ್ತೆ ಇದು ಮಾಡೇವ್ರಿ ನಾವು ವೇಸ್ಟ್ ಡಿಕಂಪೋಸರ್ ಅಂತ ಕೇಸ್ ಒಂದು ಮಾಡೇವ್ರಿ. ನಾವು ಒಮ್ಮೆ ಸಸಿ ನೆಟ್ಟಿದ್ವು ಅಂದ್ರೆ ಒಮ್ಮೆ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಡಿ ಎ ಪಿ ಗೊಬ್ಬರ ಕೊಡ್ತೇವ್ರಿ. ಆಮೇಲೆ ಡಿ ಎ ಪಿ ಗೊಬ್ಬರ ಏನು ಇದು ಮಾಡೋಂಗಿಲ್ರಿ. ಅದು ಇದಷ್ಟೇ ಮಾಡ್ತೀವ್ರಿ ಸರ್. ವೇಸ್ಟ್ ಡಿಕಂಪೋಸರ್ ನಾವು ಮೊದಲು ನೀರು ಹಾಯಿಸ್ತಿದ್ರಿ ಸರ್. ಈಗ ನೀರು ಹಾಯಿಸಲ್ಲ, ಡ್ರಿಪ್ಪರ್ ಪೈಪ್ ಹಾಸಿದ್ರು. ನಮ್ಮ ಅನುಕೂಲ ಆಗಲಿ ಅಂತ ಕೇಸ್ ಒಂದು ಕೃಷಿ ಹೊಂಡ ಮಾಡೇವ್ರಿ. ನಾವೇ ಸ್ವಂತ ಮಾಡ್ಕೊಂಡಿದ್ದು 20x20. ಅದ್ರೊಳಗೆ ನೀರು ತುಂಬಿಸ್ತೇವೆ ಕರೆಂಟ್ ಇದ್ದ ಟೈಮಲ್ಲಿ. ಆಮೇಲೆ ಅದ್ರ ತರಕಾರಿಗೆ ಬಿಟ್ಕೊಂಡು ನಿಂತು ಬಿಡ್ತೇವ್ರಿ ಸರ್. ದಿವಸಕ್ಕೆ 1 ಇಲ್ಲಾಂದ್ರೆ 2 ಬಿಟ್ಟು ಕೇಸ ಸ್ಟಾಪ್ ಮಾಡಿಬಿಡ್ತೇವ್ರಿ. ಹಂಗಾಗಿ ವರ್ಷದಲ್ಲಿ 2-3 ಸಲ ಹಿಂಗ ವರ್ಷದಲ್ಲಿ ಅಂದ್ರೆ ಸರ್ ನಮ್ದು ಸ್ಟೆಪ್ ಬೈ ಸ್ಟೆಪ್ ಮಾಡ್ತೇವ್ರಿ. ಈಗ ಒಂದು ಮುಗಿಲಿಕ್ ಬಂತಂದ್ರೆ ಮತ್ತೊಂದ್ ಸೈಡ್ ಅರ್ಧ ಎಕರೆ ಒಳಗಡೆನೆ ಮತ್ತೊಂದ್ ಸೈಡ್ ರೆಡಿ ಇಟ್ಟಿರ್ತೇವ್ರಿ ಸರ್ ನಾವು. ಈಗ ಸ್ವಲ್ಪ ಇದಾಯ್ತು ಅಂದ್ರೆ ಒಂದ್ ತಿಂಗಳು ಬಿಟ್ಟು ಮತ್ತೆ ಹಚ್ಚಿತೇವ್ರಿ ನಾವು. ಸ್ಟೆಪ್ ಬೈ ಸ್ಟೆಪ್ ಹಂಗಿದ್ರೆ ಒಳ್ಳೇದು ಸರ್. ಅಂದ್ರೆ ಈಗ ಲಾಕ್ಡೌನ್ ಸೀಸನ್ ಒಳಗಡೆ ಏನ್ ಮಾಡಿದ್ರು, ಮಂದಿ ಹತ್ರ ಏನು ಇದ್ರಿರ್ಲಿಲ್ಲ. ಹಳ್ಳಿಯಾಗ ಬಂದು ಹೋಯ್ತೇನಂದ್ರೆ ಯಾರು ಕೊಡ್ತಿರ್ಕಿರ್ಲಿಲ್ಲ. ಅಲ್ಲಿಂದಲ್ಲೇ ನಾವು ಉದ್ರಿನೂ ಕೊಡ್ತಿದ್ವಿ, ಎಲ್ಲಾನು ಕೊಟ್ಟು ಬಿಡ್ತಿದ್ರು ಸರ್. ಹಂಗ ಅನ್ನಮಟ ಅಂದ್ರೆ ನಮ್ಮ ಈಗ ಸ್ವಲ್ಪ ಈಗ ಕಮ್ಮಿ ಆಗಿದೆ. ಈಗ ಎಲ್ಲಾರು ಬಂದು ನಮ್ಮ ಮನೆ ಹತ್ರ ಬಂದ್ ಕೇಳಿ ಹೋಯ್ತಾರ್ರಿ ಸರ್ ತರಕಾರಿಗಳನ್ನ. ಮತ್ತೀಗ ಒಂದ್ 100 ಗಿಡಗಳು ಚೆಂಡು ಹೂವಿನ ಗಿಡಗಳು ಹಚ್ಚಿದ್ರಿ ಸರ್. ಅವನ್ನು ಮಾರಾಟ ಅಲ್ಲೇ ಊರ ಒಳಗಡೆ ಮಾಡ್ತೀವಿ. ಮಾಲಿ ಮಾಡಿ ಇಲ್ಲಿ 20 ತಂದ್ರೆ ಅಲ್ಲಿ 10 15 ಮಾಲಿ ಮಾಡಿ ಕೊಟ್ಬಿಡ್ತೀವ್ರಿ ಸರ್. ಇಲ್ಲಿ ಬರೋಕ್ಕಿಂತ ಅಲ್ಲೇ ಮಾರು ಚಲೋನ? ಅಲ್ಲೇ ಮಾರ್ತೀವ್ರಿ ನಾವು ಸರ್. ನಾವು ಒಂದು ದಿನಾನು ಇದ್ ಮಾಡೋಂಗಿಲ್ರಿ ಸರ್. ಇಲ್ಲಿ ಜಾಸ್ತಿ ಮಾಲ್ ಸಿಕ್ತು ಅಂದ್ರು ಅಷ್ಟೇನು ಇದ್ ಮಾಡೋಂಗಿಲ್ರಿ. ಒಂದಿನ 1/2 ಸ್ಟೆಪ್ ತೆಗಿಯೋದ್ರಿ, ಮತ್ತೊಂದಿನ 1/2 ಸ್ಟೆಪ್ ತೆಗಿಯೋದ್ರಿ, ಅಲ್ಲೇ ಕೊಟ್ಟು ಬಿಡೋದ್ರಿ ಸರ್. ಇಲ್ಲಿ 60 ತಂದ್ರೆ ಅಲ್ಲಿ 30 ನಮ್ಗೆ ಲಾಸ್ಟ್ ಬೀಳೋಂಗಿಲ್ರಿ ಸರ್. ನಮ್ಮ ಹೊಲ್ದಂಗಿಂದಲ್ರಿ, ಅಲ್ಲೇ ಕೊಟ್ಟು ಬಿಡ್ತೇವ್ರಿ ನಾವು. ಈಗ ರೇಟ್ ದೊಡ್ಡ ದೊಡ್ಡ ಹಬ್ಬ ಬರ್ತವೆ, ಈಗ ದೀಪಾವಳಿ ಬರುತ್ತೆ ಅಥವಾ ತುಳಸಿ ಪೂಜೆ ಇರುತ್ತೆ, ಗಣೇಶನ ಹಬ್ಬ ಬರುತ್ತೆ, ಇಂಥವೆಲ್ಲ ಇರುತ್ತಲ್ಲ, ಅವಾಗ ಜಾಸ್ತಿ ಮಾರೋದು ಅಂದ್ರೆ ಜಾಸ್ತಿ ಬೇಡಿಕೆ ಇರುತ್ತೆ, ರೇಟು ಜಾಸ್ತಿ ಸಿಗುದಂಗೆ ಇಲ್ಲ ರೀ ಸರ್. ನಮ್ದೇನ್ ರೇಟ್ ಫಿಕ್ಸ್ ಇರುತ್ತಲ್ರಿ ಸರ್, ಊರೊಳಗಡೆ ಒಂದ್ ರೇಟ್ ಫಿಕ್ಸ್ ಮಾಡಿದಿರ್ತೇವ್ರಿ. ಈಗ 3 ಇದ್ದೇವ್ರಿ ಸರ್, ನಾವು 3 ಒಂದ್ ರೇಟ್ ಫಿಕ್ಸ್ ಮಾಡಿದಿರ್ತೇವ್ರಿ. ಎಲ್ಲಾರು ಒಂದೊಂದ್ ದಿನ ಒಂದೊಂದ್ 5 ಮಾಡಿಬಿಡ್ತೇವ್ರಿ. ಈಗ ಅವ್ರು ಒಂದ್ ರೂಟಿಗೆ ಹೋದ್ರಂದ್ರೆ ಅವ್ರು ಒಂದ್ ರೂಟ್ ಮಾರ್ತಾರೆ, ನಾವೊಂದ್ ರೂಟ್ ಮಾಡ್ತಿದ್ರು. ಹಂಗಾಗಿ 3 ಒಟ್ಟು ಇದ್ ಮಾಡ್ಕೊಂಡು ಇದೀವ್ರಿ ಸರ್. ನಾವು ಹೊಂದಾಣಿಕೆ ಒಳಗಡೆ ಇರ್ತೀವ್ರಿ. ಕಬ್ಬು ಒಂದ್ ನಮ್ಮ ಇದ್ರ ಮೇಲೆ ನಮ್ಮ ಅಜ್ಜವ್ರ ಹೆಸರ ಮೇಲೆ ಒಂದ 26 ಗುಂಟೆ ಇದ್ರಿ ಸರ್. ಅಲ್ಲಿ ಅಷ್ಟೇ ಕಬ್ ಮಾಡಿದ್ವಿ, ಅಂದ್ರೆ ಸುತ್ತೂರು ಎಲ್ಲರದು ಕಬ್ ಇದೆ, ಅದ್ರ ಸಲುವಾಗಿ ಅಲ್ಲೇ ಅಷ್ಟೇ ಕಬ್ ಮಾಡಿದಿವ್ರಿ. ಮತ್ತೆ ಇಲ್ಲಿ ಬೇರೆ ಕಡೆ ಕಬ್ ಇಲ್ಲ. ನಮ್ ಕಬ್ಬಿನ ಒಳಗಡೆ ಆಸಕ್ತಿ ಇಲ್ರಿ ಸರ್. ನಮಗದು 15 ತಿಂಗಳು ದುಡಿಯೋ ಇದ್ರಿ ಅದು ಸರ್. 15 ತಿಂಗಳೊಳಗಡೆ ಒಂದ್ 60,000 ರೂಪಾಯಿ ನಮಗೆ ಇನ್ಕಮ್ ಸಿಗೋಂಗಿಲ್ರಿ ಸರ್ ಅದ್ರೊಳಗೆ. ಅದ್ರ ಸಲುವಾಗಿ ಇದ್ರೊಳಗಡೆ 1/2 ಎಕರೆ ಒಳಗಡೆ ನಮಗ್ ಒಂದು ಇದ್ರೊಳಗೆ ದುಡಿದ್ರೆ ಒಂದ್ 3 ತಿಂಗಳ ಒಳಗಡೆ 50,000 ರೂಪಾಯಿ ಸಿಗುತ್ತೆ ಸರ್. ಅದ್ರ ಸಲುವಾಗಿ ನಾವು ಕಬ್ಬಿನ ಇದಕ್ಕಂದ್ರೆ ಜಾಸ್ತಿ ಹೋಗೋದಿಲ್ಲ. ಹಾಗಾಗಿ 3 ಸೀಸನ್ ಅಂದ್ರೆ 1.5 ಲಕ್ಷ ರೂಪಾಯಿ. ಇಷ್ಟು ದನ ಕರುಗಳನ್ನ ಸಾಕಿರ್ಲಿ ಯಾಕೆ? ನಮ್ಗ ಹೊಲಕ್ಕೆ ಸಗಣಿ ಗೊಬ್ಬರ ಆಗುತ್ತೆ ಸರ್. ಮತ್ ನಮಗ ಹಾಲಿಂದದು ಇದಾಗುತ್ತೆ. ನಮ್ಮ ಮನೆ ಒಳಗಡೆ ಹಾಲು ಬೇಕ್ರಿ. ಮತ್ತ ಅದ್ರ ಒಳಗಡೆ ನಾವು ಜವಾರಿ 2 ಆಕಳು ಸಾಕಿವ್ರಿ, 1 ಎಮ್ಮೆ ಸಾಕಿದೇವ್ರಿ. ಜವಾರಿ ಆಕಳ ಹಾಲು ಬೆಳಿಗ್ಗೆ ರಾತ್ರಿ ಮನೆ ಒಳಗಡೆನೆ ಇಟ್ಕೋತೀವಿ. ಬೆಳಿಗ್ಗೆ ಅಷ್ಟೇ ಊರೊಳಗಡೆ ಅಲ್ಲೇ ಒಂದಿಬ್ರು ಮಂದಿ ಬಂದು ಒಯ್ತಾರೆ. ಎಮ್ಮೆ ಹಾಲು ಮಾತ್ರ ನಾವು ಡೈರಿಗೆ ಹಾಕ್ತೀವ್ರಿ. 3-3.5 ಲೀಟರ್ ಆಗುತ್ತೆ, ಡೈರಿಗೆ ಹಾಕ್ತೀವ್ರಿ. ಅದು ಒಂದು ತಿಂಗಳಿಗೆ ಎಷ್ಟಾಗತ್ತೆ? ಒಂದು 4,000 ರೂಪಾಯಿ ಜಾಸ್ತಿ ಆಗುತ್ತೆ ಸರ್. ಜಾಸ್ತಿ ಆಗುತ್ತೆ. ಹೆಂಗ ರೇಟ್? ಈಗ ನಮ್ಮ ಇಲ್ಲಿ ಫ್ಯಾಟಿನ ಮೇಲೆ ರೇಟ್ ಕೊಡ್ತಾರೆ ಸರ್. ನಮ್ಗೆ ಒಂದು 35, 38, 40 ಹಿಂಗೆ ಕೊಡ್ತಾರೆ ಸರ್. ಆದರೆ ಅಲ್ಲಿ ಊರೊಳಗಡೆ ನಾವು ಹಿಂಗೆ ಮಾಡ್ತೀವ್ರಿ ಸರ್, ಜವಾರಿ ಆಕಳ ಹಾಲು 30 ರಂಗೆ ಕೊಟ್ಬಿಡ್ತೀವಿ. ಅದು ನಮ್ಗೆ ಅಲ್ಲಿಂದಲೇ ಇದಾಗುತ್ತೆ. ಇದು ಈ ಕಡೆ ಬಂದು ಈ ಕಡೆ ಕೊಟ್ಟು ಹೋಗ್ತೀವ್ರಿ. ಭಾಳ ಸಗಣಿ ಗೊಬ್ಬರ ಅಷ್ಟು ಬೇಕಾ? ಸಗಣಿ ಗೊಬ್ಬರ ಅಂದ್ರೆ ಒಂದು 1.5 ಎಕರೆಗೆ ಅಂದ್ರೆ ಬೇಕಾಗುತ್ತೆ ರೀ ಸರ್. ಅಂದ್ರೆ ನಾವ್ ಏನ್ ಮಾಡ್ತೀವ್ರಿ, ಈ ಕಾಯಿಪಲ್ಯ ಮಾಡ್ತೀವಲ್ರಿ ಸರ್, ಒಂದೊಂದು ಇದಕ್ಕೆ ಅಂದ್ರೆ ಸಸಿ ಗಿಡಗಳಿಗೆ ಒಂದೊಂದ 5 ಕೆಜಿ ಇಲ್ಲ ಅಂದ್ರೆ ಒಂದ್ 2-3 ಕೆಜಿಯಾರ ಹಾಕ್ತಿವ್ರಿ ಸರ್ ನಾವು ಒಂದೊಂದು ಗಿಡಕ್ಕೆ. ಆಮೇಲೆ ಒಂದ್ ಸಲ ಹಾಕಿ ಬಿಟ್ಟು ಅಂದ್ರೆ ಅದಕ್ಕೆ ಮತ್ತ ಪದೇ ಪದೇ ಗೊಬ್ಬರ ಗಿಬ್ಬರ ಏನ್ ಹಾಕೋಂಗಿಲ್ರಿ ಸರ್. ಒಮ್ಮೆ ಹಾಕಿದ್ವಿ ಅಂದ್ರೆ ಮತ್ತ ಅದನ್ನೆಲ್ಲ ಕಿತ್ತಿ ಕೇಸ್ ಗಿಡಗಳೆಲ್ಲ ಕ್ಲೀನ್ ಮಾಡ್ತೇವಲ್ರಿ, ಆ ಟೈಮ್ ಒಳಗಡೆ ಉಳ್ಮೆ ಮಾಡಿ ಪೂರ ಎಲ್ಲ ಕ್ಲೀನ್ ಮಾಡಿ ಮತ್ತೊಮ್ಮೆ ಹಾಕ್ತಿವ್ರಿ ಸರ್. ಅದ್ರೊಳಗಡೆನೆ ಬರ್ಬೇಕ್ರಿ ಸರ್. ಅದು ಹಂಗ ಮಾಡ್ತೀವಿ. ಒಬ್ಬ ಯುವಕರಾಗಿರಿ, ಆಸಕ್ತಿ ಏನು ಕಡಿಮೆ ಆಗಿಲ್ಲ ನಿಮ್ಗೆ? ಇನ್ನೂ ಮಾಡ್ಬೇಕು ಅನ್ನೋದು? ಇನ್ನೂ ಮಾಡ್ಬೇಕಂತ ಕೇಸ್ ಹೆಚ್ಚಿನ ಆಸಕ್ತಿ ಇದೆ ರೀ ಸರ್. ಈಗ ನಾವೇನ್ ಮಾಡ್ಬೇಕು, ಈಗ 20 ಕೋಳಿ ಇದಾರೆ ಸರ್, ಈಗ ಅದನ್ನು ಹೆಚ್ಚು ಮಾಡ್ಬೇಕು. ಮತ್ತು ಈಗ ಬರ್ಬರ್ತಾ ಕುರಿನೂ ಸ್ವಲ್ಪ ಕುರಿ ಸಾಕಾಣಿಕೆನೂ ಮಾಡ್ಬೇಕನ್ನತ್ತೀವ್ರಿ ಸರ್. ಮನೆಯಲ್ಲಿ ಕಟ್ಟಿ? ಮನೆಯ ಒಳಗಡೆ ಅಲ್ಲಿ ಸರ್, ಹೊಲ ಕಟ್ಬೇಕಂತ ಕೇಸ್ ಇತ್ತು. ಮನೆ ಮಾಡಿ ಹಾ, ಈಗ ಸಂದ ಒಂದು ಮನೆ ಇದೆ ರೀ ಸರ್. ಈಗ ಅದ್ರ ಒಳಗಡೆ ಅಂದ್ರೆ ಇವ್ ದನಗಳು ಅದಾವ್ರೆ, ಬೇರೆ ಸೈಡ್ ಒಂದ್ ಸೈಡ್ ಶೆಡ್ ಇಳಿಸ್ಬೇಕಂತ್ರಿ ಸರ್. ಆ ಸೈಡ್ ಶೆಡ್ ಇಳಿಸಿ ಅದ್ರ ಒಳಗಡೆ ಒಂದ್ 10-20 ಕುರಿ ಸಾಕ್ಬೇಕಂತ ಕೇಸ್ ಇದ್ದಾರೆ ಸರ್. ನೀವು ರಾತ್ರಿ ಎಲ್ಲೇ ಇರ್ತೀರಿ? ರಾತ್ರಿ ಇರೋಂಗಿಲ್ರಿ ಸರ್, ಅಲ್ಲಿಂದ ಒಂದ್ 1/2 ಕಿಲೋಮೀಟರ್ ಆಗುತ್ತೆ ಸರ್ ಊರು. ಅಷ್ಟೇ ರೀ. ಅಲ್ಲೇನು ಕಳ್ಳರು ಕಾಕರ ಭಯ ಏನಿಲ್ರಿ ಸರ್? ಒಮ್ಮೆಗೆ ಅಷ್ಟು ಕುರಿ ತಂದು ಸಾಕೋದು ಹಂಗ ಮಾಡೋದು ಒಳ್ಳೇದು? ಒಂದ್ 5-6 ಸಾಕುವಂತ ಜಾಸ್ತಿ ಮಾಡೋದು ಒಳ್ಳೇದು? ಈಗ ಸ್ಟೆಪ್ ಬೈ ಸ್ಟೆಪ್ ಎಕ್ದಮ್ ಹೈ ರಿಸ್ಕ್ ತಗೋಬಾರ್ದ್ರಿ ಸರ್. ಈಗ ನಾವು 5 ತಗೊಂಡೆ ಅಂದ್ರೆ ಒಂದ್ 2-3 ತಿಂಗಳು ಹೋತಂದ್ರೆ ನಮಗ್ ಹೆಂಗ ಅನುಕೂಲ ಆಗುತ್ತಲ್ರಿ ಸರ್, ಮತ್ತೊಂದ್ 5 ತಗೊಂಬರೋದ್ರಿ, ಹಂಗ್ ಮಾಡ್ಕೊಂತ ಹೋಗೋದ್ರಿ ಸರ್. ಇಲ್ಲಾಂದ್ರೆ ಒಮ್ಮಿಗ್ಲೇನ್ ತಗೊಂಬಂದ್ರೆ ಅವ್ರ ಮೇಂಟೆನೆನ್ಸ್ ಮತ್ತೆ ಇದೆಲ್ಲ ಗೊತ್ತಾಗೋಂಗಿಲ್ರಿ ಸರ್. ಹಂಗಾಗಿ ಎಲ್ಲ ಒಮ್ಮಿಗ್ಲೇನ ಆಮೇಲೆ ಏನಾಗತ್ತರಿ ಸರ್, ಪೂರ ಏನಾರ ಲಾಸ್ ಆತಂದ್ರೆ ನಮಗ್ ಬಾಳ ಇದಾತು, ನಮಗ್ ಹೊಂದಾಣಿಕೆ ಆಗ್ಲಿಲ್ಲ ಎಲ್ಲ ಅಂತ ಕೇಸ್ ವೇಸ್ಟ್ ಆಗುತ್ತೆ, ಹೋಗ್ಬಿಡುತ್ತರಿ ಸರ್. ಆ ತರ ಮಾಡ್ಬಾರದ್ರಿ ಸರ್. ಒಂದ್ 5 ಕುರಿ ಈಗ ಒಮ್ಮೆ ತಗೊಂಬಂದ್ರೆ ಮತ್ತೊಂದ್ 5 ಕುರಿ ಒಂದ್ ತಿಂಗಳು ಬಿಟ್ಟು ತಗೊಂಬರೋದ್ರಿ. ಒಟ್ಟು 3-6 ತಿಂಗಳ ಒಳಗಡೆ ಒಂದೊಂದು ಇದು ಹೋಗುತ್ತರಿ ಸರ್, ಅದು ಬ್ಯಾಚ್ ಹೋಗುತ್ತರಿ ಸರ್. ಆ ತರ ಮಾಡ್ಬೇಕ್ರಿ ನಮ್ಮ ಮನಸ್ಸಿಗೆ. ಇಂಥವೆಲ್ಲ ಕನಸಿದಾವ? ಹೌದ್ರಿ ಸರ್. ಅಲ್ಲ ಒಟ್ಟಾರೆ ಹೆಂಗ ಅನಿಸ್ತಾ ಇದೆ? ಶಾಲೆಗೆ ಹೋಗ್ಲಿಲ್ಲ ಏನಿಲ್ಲ, ಅದ್ ನೋಡ್ಲಿಕ್ಕೆ ಮಾತ್ರ ಶಾಲೆಗೆ ಹೋಗಿ ಅನ್ನ ಅನ್ಸುತ್ತೆ. ನಾವು ನಮ್ಮ ತಂದೆಯವ್ರು 2000 ಒಳಗಡೆ ತೀರ್ಕೊಂಡ್ರು, ಅವಾಗ ನಾವು 8 ವರ್ಷದವ್ರು ಇದ್ರಿ ಸರ್. ಅವಾಗಿಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಕೂಲಿ ಕೆಲಸ ಮಾಡಿ ಗೊಂಡಿ ಕೆಲಸ ಅದು ಮಾಡಿ ಇಲ್ಲೇ ಹಳ್ಳಿಯಾದಾಗ ಮಾಡ್ತಿದ್ವಿ ರೀ. ಅವನ್ನೆಲ್ಲ ಬಿಟ್ಕೊಟ್ಟು ಈಗ ಹೊಲ್ದಾಗನೂ ಮಾಡತ್ತೀವ್ರಿ ಸರ್. ಈಗ 4 ವರ್ಷ ಆಯ್ತು ರೀ ಸರ್ ನಾವು ಬೋರ್ ಹೊಡೆದು. ಅವಾಗಿಂದ್ರೆ ನಾವು ಕಾಯಿಪಲ್ಯ ಮತ್ತು ಇದು ಆಕಳುಗಳು ದನಗಳು ಸ್ವಲ್ಪ ಜಾಸ್ತಿ ಮಾಡ್ಕೊಂತ ಇದು ಮಾಡತ್ತೀವಿ. ಒಳ್ಳೇದು ರಮೇಶ್, ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಯುವ ಕೃಷಿಕರಾದ ರಮೇಶ್ ಯಲ್ಲಾರಿ ಪಾಟೀಲ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು ಎಚ್ವಿ ರಾಮಡಗಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ವಾಣಿಜ್ಯ ಪ್ರಕಟಣೆಯ ನಂತರ ಜನಪದ ಸಂಗೀತ. ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು. ಎಬಿಎಆರ್ಕೆ ಯೋಜನೆಯಡಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹಾಗೂ ಅಸಾಂಕ್ರಾಮಿಕ ರೋಗಗಳಿಗೆ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ಮಾನಸಿಕ ರೋಗಗಳಿಗೆ ಕ್ಷೇಮ ಕೇಂದ್ರಗಳಲ್ಲಿ ತಪಾಸಣೆ, ಸಲಹೆ, ಚಿಕಿತ್ಸೆ, ಆಪ್ತ ಸಮಾಲೋಚನೆ ಉಚಿತ. ಗರ್ಭಿಣಿ, ಬಾಣಂತಿ ಮತ್ತು ನವಜಾತ ಶಿಶುಗಳ ನೋಂದಣಿ, ಆರೈಕೆ, ಸಲಹೆ, ಚಿಕಿತ್ಸೆ ಉಚಿತ. ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಮೇಲ್ಮಟ್ಟದ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಕೇಳುಗರೆ, ಇದೀಗ ಪ್ರಾಯೋಜಿತ ಕಾರ್ಯಕ್ರಮ ಸಂಬಾಳಿಸುತ್ತಾ ಸಾಗೋಣ ಬಾಳಪಥದಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾಮಾಜಿಕ ನ್ಯಾಯ ಹಾಗೂ ಸಶಕ್ತೀಕರಣ ವಿಭಾಗ, ಭಾರತ ಸರ್ಕಾರ. ಸಾಮಾಜಿಕ ನ್ಯಾಯ ಮತ್ತು ಸಶಕ್ತಿ ಸಂಭಾಳಿಸುತ್ತ ಸಾಗೋಣ ಬಾಳಪಥದಲ್ಲಿ. ನಮಸ್ಕಾರ ಗೆಳೆಯರೇ, ಈಗ ಕೇಳಿ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ವತಿಯಿಂದ ಪ್ರಸ್ತುತಪಡಿಸಲಾಗುತ್ತಿರುವ ಕಾರ್ಯಕ್ರಮ ಸಂಬಾಳಿಸುತ್ತಾ ಹೋಗಿ ಜೀವನದ ಹಾದಿ. ಹೌದು ಗೆಳೆಯರೇ, ಸಂಬಾಳಿಸುತ್ತಾ ಹೋಗಿ ಜೀವನದ ಹಾದಿಯ ಈ ಎಪಿಸೋಡ್ನ ವಿಷಯ ನಶಾ ಮತ್ತು ಶರಾಬು ಜೀವನವನ್ನು ಮಾಡುತ್ತದೆ ನಾಶ. ಗೆಳೆಯರೇ, ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ ಜನಕಲ್ಯಾಣಕ್ಕಾಗಿ ಸಮಾಜದ ದುರ್ಬಲ ವರ್ಗದವರಿಗಾಗಿ ಆರ್ಥಿಕ ಸಹಾಯ ಕೊಡುವುದರ ಜೊತೆಗೆ ಹಿರಿಯ ನಾಗರಿಕರಿಗಾಗಿ ಅವರ ಸುರಕ್ಷತೆ ಆರೈಕೆ, ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳ ಕಲ್ಯಾಣ, ಭಿಕ್ಷಾವೃತ್ತಿಯನ್ನ ತಡೆಗಟ್ಟುವುದು ಮುಂತಾದ ಅನೇಕ ಯೋಜನೆಗಳನ್ನು ನಡೆಸಿದೆ. ನಾವಿಂದು ನೋಡುತ್ತಿರುವ ಹಾಗೆ ನಶಾದ ಪದಾರ್ಥ ಅಂದರೆ ಡ್ರಗ್ಸ್ ಮತ್ತು ಶರಾಬಿನ ದುರುಪಯೋಗ ಹೆಚ್ಚುತ್ತಿರುವುದು ಚಿಂತೆಯ ವಿಷಯ. ಈ ಸಮಸ್ಯೆಯನ್ನು ಬಗೆಹರಿಸುವುದಕ್ಕಾಗಿ ಭಾರತ ಸರ್ಕಾರ ದೇಶದ 272 ಜಿಲ್ಲೆಗಳಲ್ಲಿ ನಶಾಮುಕ್ತ ಭಾರತ ಅಭಿಯಾನವನ್ನು ಪ್ರಾರಂಭಿಸಿದೆ. ಇಂದು ನಾವು ಇಂತಹ ಒಂದು ಏಕೀಕೃತ ಪುನರ್ವಾಸ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆದು ಶರಾಬಿನ ನಶವನ್ನು ಬಿಟ್ಟಂತಹ ಒಬ್ಬ ವ್ಯಕ್ತಿಯನ್ನ ಭೇಟಿ ಮಾಡುತ್ತೇವೆ. ಈ ಕಥೆ ಒಡಿಶಾದ ಜಗತ್ ಸಿಂಗ್ಪುರದ ಗೋಪಾಲ್ಪುರ ಗ್ರಾಮದ್ದು. ಶ್ಯಾಮನಾಥನ ಪರಿವಾರ ಇಲ್ಲಿ ವಾಸ ಮಾಡುತ್ತಿತ್ತು. ಗೆಳೆಯರೇ, ಪ್ರೋಗ್ರಾಂನ ಕೊನೆಯಲ್ಲಿ ಪ್ರೋಗ್ರಾಂಗೆ ಸಂಬಂಧಿಸಿದ ಒಂದು ಬಹುಮಾನದ ಪ್ರಶ್ನೆ ಕೇಳುತ್ತೇವೆ. ಅದಕ್ಕೆ ಸರಿಯಾದ ಉತ್ತರ ಬರೆದರೆ ನಿಮಗೆ ಸಿಗಬಹುದು 200 ರೂಪಾಯಿಗಳ ನಗದು ಬಹುಮಾನ. ಸರಿ, ಈಗ ಕೇಳಿ ಇಂದಿನ ಕಾರ್ಯಕ್ರಮ. ಲೀಲಾ ನೋಡಿ, ಈ ತಿಂಗಳು 200 ರೂಪಾಯಿ ಸಂಬಳ ಹೆಚ್ಚಾಗಿದೆ. ಮಾಲೀಕರು ಎಲ್ರಿಗೂ ಮಜೂರಿ ಹೆಚ್ಚಿಸಿದ್ದಾರೆ. ಎಲ್ಲಾ ದೇವರ ದಯೆ. ದೇವರೇ, ನಮ್ಮ ಕುಟುಂಬದ ಖುಷಿ ಸಂತೋಷವನ್ನು ಹೀಗೆ ಕಾಪಾಡುತ್ತೀರು. ಮಿಲ್ ಮಜೂರಿ ಕೆಲಸಗಾರ ರಾಮನಾಥನಿಗೆ ಸಂಬಳ ಸಿಕ್ತಿತ್ತು. ಹೇಗೋ ಕುಟುಂಬದ ಜೀವನ ನಡೆದೋಗ್ತಿತ್ತು. ಮಗಳ ಓದಿನ ಖರ್ಚು ಕೂಡ ಸಾಕ್ತಿತ್ತು. ಆದರೆ ಅದೊಂದು ದಿನ ಅವನಿಗೆ ಆಕ್ಸಿಡೆಂಟ್ ಆಗೋಯ್ತು. ಇದರಿಂದಾಗಿ ಸಮಸ್ಯೆಗಳು ಮತ್ತೆ ಪ್ರಾರಂಭವಾದವು. ಓ ದೇವ್ರೇ, ಇದೇನಾಗಿ ಹೋಯ್ತು? ನಮ್ಮ ಸಂತೋಷದ ಕುಟುಂಬಕ್ಕೆ ಯಾರ ದೃಷ್ಟಿ ತಾಕಿತು? ಲಾಲಿ, ಡಾಕ್ಟರ್ ಹೇಳಿದ್ದಾರೆ 3 ತನಕ ಪ್ಲಾಸ್ಟರ್ ತೆಗೆಯೋ ಹಾಗಿಲ್ವಂತೆ. ಇನ್ನು ಈ ಮನೆ ಹೇಗೆ ನಡಿಬೇಕು? ಮಗಳ ಓದು ಹೇಗೆ ಸಾಗ್ಬೇಕು? ಏನು ಒಂದಷ್ಟು ಉಳಿದಿದೆಯೋ ಅದರಿಂದಲೇ ಕೆಲಸ ಮಾಡು. ಸಮಯ ಕಳೆಯಿತು. ಶ್ಯಾಮನಾಥನ ಕಾಲು ಸರಿಯಾಯಿತು, ಆದ್ರೆ ಕೆಲಸ ಎಲ್ಲೂ ಸಿಗಲಿಲ್ಲ. ನಿರುದ್ಯೋಗ ಜೀವನದಲ್ಲಿ ನಿರಾಶೆ, ಹತಾಶೆ ತಂದಿತ್ತು. ಅವನು ಅಲ್ಲಿ ಇಲ್ಲಿ ಗೆಳೆಯರ ಬಳಿ ಹೋಗಿ ಶರಾಬು ಕುಡಿಯಲು ಆರಂಭಿಸಿದ. ಲಾಲಿಯಕ್ಕ, ಈ ಹಣ ಇಟ್ಕೊ. ವಿಶು, ಎಲ್ಲಿ ತನಕ ನಮ್ಗೆ ಸಹಾಯ ಮಾಡ್ತಾ ಇರ್ತೀತಮ್ಮ? ಕಷ್ಟದ ಸಮಯದಲ್ಲಿ ನಮ್ಮವ್ರು ತಾನೇ ಸಹಾಯ ಮಾಡ್ಬೇಕು. ಭಾವ ಶರಾಬಿನ ನಶಕ್ಕೆ ಬೀಳ್ತಾರೆ ಅಂತ ಯಾರಿಗೆ ಗೊತ್ತಿದಕ್ಕ? ಹೌದು ವಿಶು, ಇವರಿಗೆ ಶರಾಬಿನ ಚಟ ಹಿಡ್ದಿದೆ. ಕುಡಿಯದೆ ಒಂದು ಕ್ಷಣವೂ ಇರೋಕ್ಕಾಗಲ್ಲ ಇವರಿಗೆ. ಹೌದು ಗೆಳೆಯರೇ, ಶ್ಯಾಮನಾಥ್ನಂತಹ ಸಹಸ್ರಾರು ಜನರು ಗಂಭೀರ ದುಷ್ಪರಿಣಾಮಕ್ಕೆ ಒಳಗಾಗಿದ್ದಾರೆ. ಹಾಗಾಗಿ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ ದೇಶದಲ್ಲೆಲ್ಲ ಏಕೀಕೃತ ಪುನರ್ವಾಸ ಕೇಂದ್ರವನ್ನ ಪ್ರಾರಂಭಿಸಿದೆ. ಅಂತಹುದೇ ಒಂದು ಕೇಂದ್ರ ಆಸ್ರಾ. ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ವಿತ್ತೀಯ ಸಹಾಯ ಪಡೆದು ಒಡಿಶಾದ ಜಗತ್ಸಿಂಹಪುರ ಜಿಲ್ಲೆಯಲ್ಲಿ ನೌಗಾವ್ನಲ್ಲಿ ಸ್ಥಾಪಿಸಲಾಗಿತ್ತು. ಆಸರಾ ಕೇಂದ್ರದಲ್ಲಿ 20 ರೋಗಿಗಳಿಗೆ ಏಕೀಕೃತ ಚಿಕಿತ್ಸಾ ಸೌಲಭ್ಯವಿದೆ. ನಶಾ ಮತ್ತು ಶರಾಬಿನ ದುರುಪಯೋಗದ ವಿರುದ್ಧ ಸ್ಥಾನೀಯವಾಗಿ ಜಾಗೃತಿ ಮೂಡಿಸುತ್ತದೆ. ನಶಾ ಮುಕ್ತಿ ಕೇಂದ್ರದಲ್ಲಿ ಚಿಕಿತ್ಸೆಗಾಗಿ ಪ್ರೇರಕ ಪರಾಮರ್ಶೆ, ರೆಫರಲ್, ಆರೈಕೆ ಮುಂತಾದ ಸೇವೆಗಳನ್ನು ಒದಗಿಸಿ ರೋಗಿಗಳ ನಶಾ ಬೆಳೆಸಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ಪ್ರಯತ್ನ ಮಾಡುತ್ತದೆ. ವಿಶುಗೆ ಇದರ ಬಗ್ಗೆ ಮಾಹಿತಿ ಸಿಕ್ಕಿ ವಿಶು ಮತ್ತು ಲಾಲಿ ರಾಮನಾಥನನ್ನ ಕರೆದುಕೊಂಡು ಅಲ್ಲಿಗೆ ಬಂದರು. ವಿಶು, ನನಗೆ ನಶಾದ ಚಟ ಬಂದ್ಬಿಟ್ಟಿದೆ, ಶರಾಬನ ಬಿಡಕ್ಕ ಆಗಲ್ಲಪ್ಪ ನನ್ನಿಂದ. ಹಾಗೇನಿಲ್ಲ ಬಾವ, ನಾನು ಸ್ವತಃ ಆಸರ ಕೇಂದ್ರಕ್ಕೆ ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಅಲ್ಲಿ ಚಿಕಿತ್ಸೆ ಮಾಡ್ತಾರೆ, ಶರಾಬು ಡ್ರಗ್ಸು ಏನೇ ಚಟ ಇದ್ರು ಕೂಡ ಅದನ್ನ ಬಿಡಿಸ್ತಾರೆ. ಅಲ್ಲಿ ಡಾಕ್ಟರ್ ಇದಾರೆ, ಮನೋಚಿಕಿತ್ಸಕರಿದ್ದಾರೆ, ಕೌನ್ಸೆಲಿಂಗ್ ನ ಸೌಲಭ್ಯ ಇದೆ. ನೋಡಿ ನಿಮ್ಮ ಆರೋಗ್ಯ ಹೇಗಿದೆ ಅಂತ ಈ ಮನೆ ಒಡೆಯದ ಹಾಗೆ ನೋಡ್ಕೊಳ್ಳಿ. ನಿಮ್ಮ ಶರಾಬಿನ ನಶಾ ಬಿಟ್ಟು ಹೋದ್ರೆ ಮನೆಯಲ್ಲಿ ಸುಖ ಸಂತೋಷ ಮತ್ತೆ ತುಂಬುತ್ತೆ. ಆದ್ರೆ ನೌಕರಿ ಎಲ್ಲಿ ಸಿಗಬಹುದು? ನೌಕರಿ ಕೂಡ ಸಿಗ್ಬಹುದು ಬಾವ. ನಶಾ ಮುಕ್ತಿ ಮತ್ತು ಪುನರ್ವಾಸ ಕೇಂದ್ರ ನಶಾ ಬಿಟ್ಟವರಿಗೆ ಉದ್ಯೋಗ ಕೊಡಿಸುವಲ್ಲಿ ಸಹಾಯ ಮಾಡುತ್ತೆ. ನಿಜಕ್ಕೂ? ಹೌದು ಬಾವ, ನಶಾ ಮುಕ್ತಿ ಕೇಂದ್ರಕ್ಕೆ ಹೋಗಿ ಚಿಕಿತ್ಸೆ ಮಾಡಿಸೋಣ. ಹಾ ಖಂಡಿತ, ನೀವು ಒಪ್ಪಿಕೊಳ್ಳಿ, ನಶಾ ಮುಕ್ತಿ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆದುಕೊಳ್ಳಿ. ಶ್ಯಾಮನಾಥನಿಗೆ ವಿಷಯದ ಅರಿವಾಯಿತು. ಅವನನ್ನು ಆಸರ ಹೆಸರಿನ ಇಂಟಿಗ್ರೇಟೆಡ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಫಾರ್ ಎಡಿಕ್ಟ್ಸ್ ಅಂದರೆ IRCAಯಲ್ಲಿ ಚಿಕಿತ್ಸೆಗಾಗಿ ಸೇರಿಸಲಾಯಿತು. ಅಲ್ಲಿ ಆತನ ಕಾಂಪೋಸಿಟ್ ಟ್ರೀಟ್ಮೆಂಟ್ ಅಂದರೆ ಸಮಗ್ರ ಚಿಕಿತ್ಸೆಯನ್ನ ನಡೆಸಲಾಯಿತು. ಜೊತೆಗೆ ಆತನ ಕುಟುಂಬದ ಕೌನ್ಸಿಲಿಂಗ್ ಕೂಡ ಮಾಡಲಾಯಿತು. ನೋಡಿ, ನಾವು ರಾಮನಾಥ್ ಅವರ ಚಿಕಿತ್ಸೆ ಮಾಡಿದ್ದೀವಿ, ಅವರನ್ನ ಮನೆ ಕಳಿಸ್ತಾ ಇದ್ದೀವಿ. ಕೆಲವು ದಿವಸಗಳಲ್ಲಿ ಅವರಿಗೆ ಮತ್ತೆ ಶರಾಬು ಸೇವನೆ ಮಾಡಬೇಕು ಅಂತ ಮನಸ್ಸಾಗಬಹುದು. ನೀವು ಆಗ ಗಾಬರಿ ಪಡಬೇಕಾಗಿಲ್ಲ, ಅದಕ್ಕೆ ರಿಲ್ಯಾಪ್ಸ್ ಅಂತ ಹೇಳ್ತೀವಿ. ಅವರನ್ನ ಇಲ್ಲಿ ಕರ್ಕೊಂಡ್ ಬನ್ನಿ, ಚಿಕಿತ್ಸೆ ಮಾಡ್ತೀವಿ. ಇದೆಲ್ಲ ನಮ್ಮ ಅನುಭವದಲ್ಲಿ ನಾವು ಹೇಳ್ತಾ ಇದ್ದೀವಿ. ಆರಾಮಾಗಿ ಎಲ್ಲ ಸರಿ ಹೋಗುತ್ತೆ. ಹೌದಾ? ಚಿಕಿತ್ಸೆ ನಂತರ ಮನೆಗೆ ಬಂದಾಗ ಶ್ಯಾಮನಾಥ 3 ಬಾರಿ ಶರಾಬು ಸೇವನೆ ಮಾಡಿದ. ಆದರೆ ರಿಲ್ಯಾಪ್ಸ್ ಆದ ನಂತರ ಕುಟುಂಬದ ಸಹಾಯದಿಂದ ಮತ್ತು ನಶಾಮುಕ್ತಿ ಕೇಂದ್ರದ ಚಿಕಿತ್ಸೆಯ ಸಹಾಯದಿಂದ ಪ್ರತಿ ಬಾರಿ ಅವನು ಶರಾಬು ಕುಡಿಯುವುದು ಕಡಿಮೆ ಆಗಿ ಕೊನೆಗೆ ಪೂರ್ತಿ ನಿಂತು ಹೋಯಿತು. ಗೆಳೆಯರೇ, ರಾಮನಾಥನಿಗೆ ಒಂದು ಎಲೆಕ್ಟ್ರಿಕ್ ವರ್ಕರ್ ನ ಕೆಲಸ ಸಿಕ್ಕಿ ಮನೆಯನ್ನ ಚೆನ್ನಾಗಿ ನಡೆಸೋದಕ್ಕೆ ಪ್ರಾರಂಭ ಮಾಡಿದ. ಈಗ ನಶಾ ದೂರವಾಗಿತ್ತು. ನೀವೇನಾದರೂ ನಶಾವನ್ನ ಬಿಡಿಸುವುದಕ್ಕಾಗಿ ನಶಾ ಮುಕ್ತಿ ಕೇಂದ್ರಗಳ ಬಗ್ಗೆ ತಿಳಿಯಬಯಸಿದರೆ ನ್ಯಾಷನಲ್ ಟೋಲ್ ಫ್ರೀ ಹೆಲ್ಪ್ ಲೈನ್ 1444 ಸಂಪರ್ಕಿಸಬಹುದು. ನಶಾ ಮುಕ್ತಿ ಅಭಿಯಾನ ಸೋಷಿಯಲ್ ಮತ್ತು ಇತರ ಚಟುವಟಿಕೆಗಳ ಮೂಲಕ ಈ ತನಕ ದೇಶದ 1 ಕೋಟಿ ಜನರಿಗೆ ತಲುಪಿದೆ. ಹಾಗೂ 13,000 ಆಯ್ಕೆ ಮತ್ತು ತರಬೇತಿ ಪಡೆದ ವಾಲಂಟಿಯರ್ಸ್ ಈ ಅಭಿಯಾನದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಜೊತೆಗೆ 46,00,000ಕ್ಕಿಂತಲೂ ಅಧಿಕ ಯುವ ಜನರು ಈ ಅಭಿಯಾನದಲ್ಲಿ ವಿಭಿನ್ನ ಚಟುವಟಿಕೆಗಳಲ್ಲಿ ತಮ್ಮ ಸೇವೆ ಸಲ್ಲಿಸುತ್ತಿದ್ದಾರೆ. 4,000ಕ್ಕಿಂತಲೂ ಅಧಿಕ ಯುವ ಮಂಡಲಗಳು NYK ಮತ್ತು NSS ವಾಲಂಟಿಯರ್ಸ್ ಮತ್ತು ಯೂತ್ ಕ್ಲಬ್ಸ್ ಈ ಅಭಿಯಾನದಲ್ಲಿ ಸೇರಿಕೊಂಡಿವೆ. ಗೆಳೆಯರಿ, ಈ ಕಾರ್ಯಕ್ರಮದ ಬಗ್ಗೆ ನೀವೇನಾದರೂ ಸಲಹೆ ಕೊಡಬೇಕಿದ್ರೆ ಅಥವಾ ಯೋಜನೆಗೆ ಸಂಬಂಧಿಸಿದ ಹಾಗೆ ಮಾಹಿತಿ ಬೇಕಾಗಿದ್ರೆ ನಮಗೆ ಈ ವಿಳಾಸಕ್ಕೆ ಪತ್ರ ಬರೆಯಿರಿ. ನಿರ್ದೇಶಕರು ರಾಷ್ಟ್ರೀಯ ಸಾಮಾಜಿಕ ಸುರಕ್ಷಾ ಸಂಸ್ಥೆ, ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ಖಾತೆ, ಪ್ಲಾಟ್ ನಂಬರ್ G2 ಸೆಕ್ಟರ್ 10 ದ್ವಾರಕಾ, ಹೊಸದೆಹಲಿ 110075. ಫೋನ್ ನಂಬರ್ 011-2089-3995. ಈಗ ಸರದಿ ಮನೋರಂಜನೆಗಾಗಿ ಕೇಳೋಣ ಒಂದು ಹಾಡು. ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ಎಂದು ಹೀಗೆ ಆಗಿಲ್ಲ, ಏನು ಇದರ ಸೂಚನೆ? ಇಂದಿನ ಕಥೆ ಆಧಾರಿತ ಒಂದು ಪ್ರಶ್ನೆಯನ್ನ ಕೇಳ್ತೀವಿ. ಸರಿಯಾದ ಉತ್ತರ ಬರೆದವರಿಗೆ ಸಿಗುತ್ತದೆ 200 ರೂಪಾಯಿಗಳ ನಗದು ಬಹುಮಾನ. ನಿಮ್ಮ ಉತ್ತರದ ಜೊತೆ ನಿಮ್ಮ ಹೆಸರು, ಪೂರ್ತಿ ವಿಳಾಸ, ಟೆಲಿಫೋನ್ ನಂಬರ್ ಮತ್ತು ಭಾಷೆಯನ್ನು ಸ್ಪಷ್ಟವಾಗಿ ಬರೆದಿರಬೇಕು. ಇಂದಿನ ಪ್ರಶ್ನೆ: ಶ್ಯಾಮನಾಥನ ಚಿಕಿತ್ಸೆ ಮಾಡಿದ ನಶಾ ಮುಕ್ತಿ ಕೇಂದ್ರದ ಹೆಸರೇನು? ಶ್ಯಾಮನಾಥನ ನಶಾ ಮುಕ್ತಿ ಮಾಡಿದ ಕೇಂದ್ರದ ಹೆಸರೇನು? ನಿಮ್ಮ ಉತ್ತರದಲ್ಲಿ ಎಪಿಸೋಡ್ ನಂಬರ್ ಬರೆದು ಕಳಿಸಿ. ನಮ್ಮ ವಿಳಾಸ: ಸಂಭಾಳಿಸುತ್ತಾ ಹೋಗಿ ಜೀವನದ ಹಾದಿ, ಎಪಿಸೋಡ್ ನಂಬರ್ 65, ಪೋಸ್ಟ್ ಬಾಕ್ಸ್ ನಂಬರ್ 10745, ಪೋಸ್ಟ್ ಆಫೀಸ್ ರೋಹಿಣಿ, ಸೆಕ್ಟರ್ 7, ದೆಹಲಿ 11085. ವಿಳಾಸವನ್ನ ಮತ್ತೊಮ್ಮೆ ಕೇಳಿ: ಸಂಭಾಳಿಸುತ್ತಾ ಹೋಗಿ ಜೀವನದ ಹಾದಿ, ಎಪಿಸೋಡ್ ನಂಬರ್ 65, ಪೋಸ್ಟ್ ಬಾಕ್ಸ್ ನಂಬರ್ 10745, ಪೋಸ್ಟ್ ಆಫೀಸ್ ರೋಹಿಣಿ, ಸೆಕ್ಟರ್ 7,